ಮತ್ತೆ ಅಡಿಕೆ ಬೆಳೆಗಳಲ್ಲಿ ಕೂಡ ನಮ್ಮ ಬೇರು ಹುಳುಗಳು ಅಟ್ಯಾಕ್ ಮಾಡ್ತವೆ. ಅದರಲ್ಲಿ ಯಥೇಚ್ಛವಾಗಿ ಅಂದರೆ ಜಾಸ್ತಿ ಅಂದರೆ ಒಂದು 70-80% ಅಷ್ಟು ಹಾನಿಗಳನ್ನು ನಮ್ಮ ಶುಗರ್ ಕೇನ್ ಕ್ರಾಪ್ ಅಂತೀವಲ್ಲ ನಾವು ಕಬ್ಬು ಮತ್ತು ಶೇಂಗಾದಲ್ಲಿ ಮಾಡ್ತವೆ. ಆಮೇಲೆ ಬೇರು ಹುಳುಗಳು ವಿಶ್ವವ್ಯಾಪಕವಾಗಿ ಮೇ ಅಥವಾ ಜೂನ್ ದುಂಬಿಗಳೆಂದು ಕರೆಯುತ್ತಾರೆ. ಯಾಕಪ್ಪ ಅಂದರೆ ಈ ದುಂಬಿಗಳು ಜಾಸ್ತಿ ಹೊರಹೊಮ್ಮಿಕೆ ಅಂದರೆ ಎಮರ್ಜೆನ್ಸ್ ಅಂತ ಕರಿತೀವಿ ಅದಾಗೋದು ಮೇ ಅಥವಾ ಜೂನ್ ತಿಂಗಳಲ್ಲಿ. ಅದಕ್ಕೋಸ್ಕರ ಇವನ್ನ ಮೇ ಅಥವಾ ಜೂನ್ ದುಂಬಿಗಳೆಂದು ಕರಿತೀವಿ. ಹೊರಹೊಮ್ಮಿಕೆಯ ನಂತರ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಆಸರೆ ಸಸ್ಯಗಳಂತ ಹೇಳ್ತೀವಿ ನಾವು. ಅಂದ್ರೆ ಬೇವಾಗಿರ್ಬೋದು, ಅಕೇಶಿ ಆಗಿರ್ಬೋದು, ಬರ್ ಮತ್ತೆ ಮೊರಿಂಗ ಗಿಡಗಳ ಮೇಲೆ ಕೂತು ಎಲೆಗಳನ್ನ ಇವು ತಿಂತವೆ. ನಂತರ ಸಮ್ಮಿಲನ ಹೊಂದಿ ಮೊಟ್ಟೆಗಳನ್ನು ಮಣ್ಣಿನ ಒಳಗೆ ಅಂದರೆ ಬೇರಿನ ಹತ್ತಿರ ಇವು ಮೊಟ್ಟೆಗಳನ್ನು ಇಡ್ತವೆ. ಈ ಬೇರು ಹುಳುಗಳ ಜೀವನ ಚಕ್ರ ಸುಮಾರು 6 ತಿಂಗಳಿಂದ 2 ವರ್ಷಗಳ ಅವಧಿಯವರೆಗೆ ಇರುತ್ತವೆ. ಅಂದರೆ ಇದು ಪ್ರಭೇದಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಬೇರು ಹುಳುಗಳು 4 ಹಂತಗಳನ್ನು ಹೊಂದಿವೆ. ಅವುಗಳೆಂದರೆ ಮೊಟ್ಟೆ, ಮರಿ ಹುಳುಗಳು, ನಂತರ ಕೋಶಾವಸ್ಥೆ, ನಂತರ ಪ್ರೌಢದುಂಬಿ. ಹೀಗೆ 4 ಹಂತಗಳನ್ನು ಹೊಂದಿವೆ. ಅದರಲ್ಲಿ ಕೋಶಾವಸ್ಥೆಗಿಂತ ಹೋಗಕ್ಕಿಂತ ಮುಂಚೆ ಮರಿಹುಳ ಅಂತ ಹೇಳ್ತೀವಲ್ಲ ಅಲ್ಲಿ ಸುಮಾರು ಮತ್ತೆ ಅಲ್ಲಿ 3 ಹಂತ ಬರ್ತವೆ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಬರ್ತವೆ. ಮೊದಲನೇ ಮತ್ತೆ 2ನೇ ಹಂತದ ಮರಿಹುಳುಗಳು ಅಷ್ಟು ಡ್ಯಾಮೇಜ್ ಮಾಡಲ್ಲ ನಮ್ಮ ಬೆಳೆಗಳಿಗೆ. ಯಾಕಂದ್ರೆ ಅವು ಸ್ವಲ್ಪ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಅಂತ ಈ ಸಾಯಲ್ ಮೇಲ್ಗಡೆ ಇರುತ್ತಲ್ಲ ಅದನ್ನು ತಿಂದು ಬದುಕ್ತವೆ. 3ನೇ ಹಂತದು ಆ ಮರಿ ಹುಳ ಏನ್ ಮಾಡುತ್ತಪ್ಪ ಅಂದ್ರೆ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಅಂದ್ರೆ ನಮ್ಮ ಬೇರನ್ನೆಲ್ಲ ಜಾಸ್ತಿ ರೂಟ್ ಡ್ಯಾಮೇಜ್ ಮಾಡೋದಾಗ್ಲಿ. ಹಾಗಾದ್ರೆ ಈ ಮರಿ ಹುಳುಗಳನ್ನು ಹೇಗೆ ಗುರುತಿಸೋದು ನಾವು? ಸಾಮಾನ್ಯವಾಗಿ ಇವು ಬಿಳಿ ಬಣ್ಣವನ್ನು ಹೊಂದಿದ್ದು ಸಿ ಆಕೃತಿಯನ್ನು ಹೊಂದಿರ್ತವೆ. ಇದರ ಲಕ್ಷಣಗಳು ಹೆಂಗಿರ್ತಾವಪ್ಪ ಅಂದ್ರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತಾವೆ ಫಸ್ಟಿಗೆ, ಆಮೇಲೆ ಬೇರುಗಳ ಸಂಖ್ಯೆ ಕಡಿಮೆ ಆಗ್ತದೆ, ಆಮೇಲೆ ಬೆಳವಣಿಗೆ ಕುಂಠಿತವಾಗುತ್ತೆ. ಈಗ ಕೆಲವೊಂದು ಬೆಳೆಗಳಲ್ಲಿ ಕೆಲವೊಂದು ತರ ಸಿಂಪ್ಟಮ್ಸ್ ಬರ್ತಾವೆ ಅಂದ್ರೆ ಲಕ್ಷಣಗಳು ಬರ್ತವೆ. ಮತ್ತೆ ಅಡಿಕೆಯಲ್ಲಿ ಯಾವ ತರ ನಮಗೆ ಲಕ್ಷಣಗಳು ಕಂಡು ಬರ್ತಾವಪ್ಪ ಅಂದ್ರೆ ಅಡಿಕೆಯಲ್ಲಿ ಗಣ್ಣುಗಳ ಅಂತರ ಕಡಿಮೆ ಆಗುತ್ತದೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ತುದಿಯೆಲ್ಲ ಸಪುರವಾಗುತ್ತೆ. ಈ ರೀತಿ ಲಕ್ಷಣಗಳು ಕಂಡು ಬಂದ್ರೆ ಅದು ಬೇರು ಹುಳದಿಂದ ಆಗಿದೆ ಅಂತ ನೀವು ಖಾಚರಿ ಪಡ್ಕೋಬೇಕು. ಅದರಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಬೇರೆ ಬೇರೆ ಪ್ರಭೇದಗಳು ಬರ್ತವೆ. ಈಗ ಶುಗರ್ ಕೇನ್ ಅಲ್ಲಿ ಬರೋದಂದ್ ಅಲ್ಲಿ ಬರುವಂತ ಪ್ರಭೇದ ಬೇರೆ. ಅಲ್ಲಿ ಹೊಲೋಟ್ರಿಕಿಯಾ ಸೆರೆಟಾ ಮತ್ತೆ ಹೊಲೋಟ್ರಿಕಿಯಾ ಕಾನ್ಸಂಗ್ವಿನಾ ಅಂತ ಬರುತ್ತೆ. ನೀವು ಅಡಿಕೆಯಲ್ಲಿ ಬರೋದಾದ್ರೆ ಲ್ಯೂಕೋಫಿಲಿಸ್ ಅಂತ ಬರುತ್ತೆ. ಹೀಗೆ ಬೇರೆ ಬೇರೆ ಪ್ರಭೇದಗಳು ಬರ್ತವೆ. ಮತ್ತೆ ಹತೋಟಿ ಕ್ರಮ ನೀವು ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ತರನೇ ಮಾಡಬೇಕಾಗತ್ತೆ. ಇನ್ ಜನರಲ್ ಆಗಿ ನೀವು ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ನಾನು ಇಲ್ಲಿ ಹೇಳ್ತೀನಿ. ನಿರ್ವಹಣೆ ಹೇಗೆ ಮಾಡ್ಬೇಕಪ್ಪ ಅಂದ್ರೆ ಮಳೆ ಬಿದ್ದ ತಕ್ಷಣ ಆಸರೆ ಗಿಡಗಳಾದ ಬೇವು, ಅಕೇಶಿಯಾ, ಬರ್ ಮತ್ತು ಮೊರಿಂಗ ಗಿಡಗಳ ಮೇಲೆ ಈಗ ಕ್ಲೋರೋಪೈರಿಪಸ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನ 2.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂದ್ರೆ ಬೆಳಕಿನ ಬಲೆಗಳನ್ನು ಉಪಯೋಗಿಸಿ ಪ್ರೌಢದಿಂಬಿಗಳನ್ನು ಹಿಡಿದು ಅದನ್ನು ನಾಶಪಡಿಸಬೇಕು. ಆಮೇಲೆ ಮೆಟ್ರೋಜಿಯಂ ಅನಿಸೋಫಿಲೆ ಅಂತ ಶಿಲೀಂಧ್ರ ನಾಶಕ ಇದೆ, ಅದನ್ನು ಕೂಡ ನಾವು ಸಿಂಪರಣೆ ಮಾಡಬಹುದು. ಮತ್ತೆ ಸೋಲ್ಜರ್ ಅನ್ನೋದೊಂದು ನೆಮಟೋಡ್ ಇದೆ ಅಂದ್ರೆ ಜಂತು, ಅದು ಕೂಡ ನಾವು ಇಲ್ಲಿ ಸಿಂಪರಣೆ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. 9535-72-8653. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ನೇಗಿಲ ಮಿಡಿತ ಕೇಳಿದ್ರಿ. ಇನ್ನು ಈಗ ಕಂಬಳಿ ನೇಯ್ಗೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡವುಳ್ಳಾರ್ತಿ ಗ್ರಾಮದ ಕೃಷಿಕ ಟಿ ಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ದೊಡ್ಡವುಳ್ಳಾರ್ತಿ ಗ್ರಾಮದ ಕೃಷಿಕರಾದಂಥ ಟಿ ಪ್ರಕಾಶ್ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ಕಂಬಳಿ ನೇಯ್ಗೆಯ ಒಂದು ಕಸುಬನ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ಪ್ರಕಾಶ್ ಅವರೇ, ಹೇಳಿ, ನಿಮಗೆ ಎಷ್ಟು ವರ್ಷ ವಯಸ್ಸು? 46 ಸರ್. ಕೃಷಿ ವೃತ್ತಿಗೆ ಬಂದು ಎಷ್ಟು ವರ್ಷ ಆಯಿತು ನೀವು? ನಾವು ಸುಮಾರು 25 ವರ್ಷ ಇದ್ದಂಗೆ ಬಂದಿವಿ ಸರ್. ಎಜುಕೇಷನ್ ಅಷ್ಟೊತ್ತಿಗೆ ಡಿಗ್ರಿ ಆಯಿತು, ಅದಾದಮೇಲೆ ಇಲ್ಲಿ ಜಾಬ್ ಸಿಗಲಿಲ್ಲ, ಹಂಗಾಗ್ಬಿಟ್ಟು ನಾವು ನೇಯ್ಗೆಗೆ ಅಡಾಪ್ಟ್ ಆದ್ವಿ. ಏನು ವಿದ್ಯಾಭ್ಯಾಸ ಮಾಡಿದ್ರೆ ನೀವು? ನಾವು ಡಿಗ್ರಿ ಮಾಡಿದ್ವಿ ಬಿ ಎ. ಈಗ ಬಿ ಎ ಮಾಡ್ಕೊಂಡು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ನೀವು ಚಿಂತನೆ ಮಾಡಲಿಲ್ಲ? ಮಾಡಿದ್ವಿ ಸರ್, ಆದರೆ ಯಾಕೋ ಫಲಿಸ್ಲಿಲ್ಲ. ಹಂಗಾಗ್ಬಿಟ್ಟು ಮತ್ತೆ ನಮ್ಮ ಪೂರ್ವಿಕರೆಲ್ಲ ಮಾಡ್ತಾ ಇದ್ರಲ್ಲ, ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಈಗ ಕೃಷಿ ಜಮೀನು ಇದೆಯಾ ನಿಮಗೆ? 9 ಎಕರೆ ಇದೆ. ಈಗ 9 ಎಕರೆ ಜಮೀನಿನಲ್ಲಿ ಯಾವ ಯಾವ ಬೆಳೆಗಳು ಬೆಳೀತಾ ಇದ್ರ? ನಾವು ಮುಖ್ಯವಾಗಿ ಶೇಂಗಾ ಬೆಳಿತೀವಿ. ನಾವೆಲ್ಲ ಖುಷ್ಕಿ ಇರೋ ಜಮೀನು ನಮ್ಮಲ್ಲಿ. ಶೇಂಗಾ ಮತ್ತೆ ಅದರಲ್ಲಿ ಮಿಶ್ರ ತಳಿಯಾಗಿ ಇದು ಮಾಡ್ತೀವೇನು, ತೊಗರಿ, ಅಲಸಂದಿ ಈ ಥರ ಬೆಳಿತೀವಿ. ಈಗ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದಂಥ ನೀವು ದಿಢೀರ್ನ ಈ ಕೃಷಿ ಬದುಕಿ ಬಂದಾಗ ಕೃಷಿಯಲ್ಲಿ ನಿಮಗೆ ಕಷ್ಟ ಅನಿಸ್ಲಲ್ವಾ? ಮೊದಲೆಲ್ಲ ಚೆನ್ನಾಗಿ ಬರ್ತಾ ಇತ್ತು ಸರ್. ನಾವು ಬಂದು ಹೊಸದಲ್ಲಿ ಸ್ವಲ್ಪ ಶೇಂಗಾ ಎಲ್ಲ ಚೆನ್ನಾಗಿ ಬೆಳೀತಾ ಇತ್ತು. ಈಗ ತುಂಬಾ ಕಷ್ಟ ಆಗಿದೆ. ಎಲ್ಲ ನಮ್ಮ ಸಹಪಾಠಿಗಳೆಲ್ಲ ಸುಮಾರು ವಲಸೆ ಹೋಗ್ಬಿಟ್ಟಿದ್ದಾರೆ. ನಾವು ಅನಿವಾರ್ಯ ಆಗಿ ನಮ್ಮಪ್ಪ ನಮ್ಮ ಅಮ್ಮ ಇಬ್ಬರು ಇರೋದು ನಾನೊಬ್ಬ, ಹಂಗಾಗ್ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನು ಹೊಲಸೆ ಹೋದ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ಅನಿವಾರ್ಯವಾಗಿ ಸ್ವಲ್ಪ ಕಂಬಳಿನಾಯಿಗೆ ಜೊತೆಗೆ ಈ ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಈಗ ಕೃಷಿ ಬದುಕು ನೀವು ಚಿಕ್ಕವರಿದ್ದಾಗ ಕಲ್ತ್ಕೊಂಡಿದ್ರೆ? ಹಾಂ ಸರ್, ಮಾಡ್ತಿದ್ದೀನಿ. ಎಡೆ ಕುಂಟೆ ಹೊಡೆಯೋದು, ಕುಂಟೆ ಹೊಡೆಯೋದು, ಮಾಮೂಲು ಬೀಜ ಬಿತ್ತೋದು, ಇದನ್ನೇ ಮಾಡ್ತೀವಿ. ಸಾಮಾನ್ಯ ನಮ್ದು ಕೃಷಿಗೆ ಆದ್ರಿಂದ ಅಂತ ಬೇಸಾಯದ ಪದ್ಧತಿ ನಮ್ಮಲ್ಲಿ ಇರಲ್ಲ. ಈಗ ಎಲ್ಲ ಎತ್ತುಗಳು ಕಟ್ಟಿಗೆ ಬೇಸಾಯ ಈ ಪದ್ಧತಿಯನ್ನ ಮಾಡಿದ್ರೆ ನೀವು? ಇಲ್ಲ ಸರ್, ಎಲ್ಲ ಬಾಡಿಗೆನೆ ಮಾಡ್ತಾ ಇದ್ದು. ಬೇಸಾಯ ಯಾಕೆ ಕಟ್ಕೊಂಡಿಲ್ಲ ನೀವು? ಇಲ್ಲ ಸರ್, ನನ್ನ ಕೈಲಿ ಸಾಧ್ಯ ಆಗಲ್ಲ ಅವನ್ನ ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಮತ್ತೆ ಅದನ್ನ ಮ್ಯಾನೇಜ್ ಮಾಡೋದು ತುಂಬನೇ ಕಷ್ಟ, ಆ ದನಗಳನ್ನ ಅವೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು 6 ತಿಂಗಳು ಫಸ್ಲಿಡ್ತೀವಿ ಅಷ್ಟೇ. ಕುಷ್ಕಿನಲ್ಲಿ ಶೇಂಗಾ ಒಂದು 90 ದಿನದ ಬೆಳೆ ಅದು. ಹಂಗಾಗ್ಬಿಟ್ಟು ಅದಿಟ್ಟ ಮೇಲೆ ತಿರ್ಗಿ ನಾವು ತಿರ್ಗಿ 6 ತಿಂಗಳು ಸುಮ್ಮನೆ ಇರ್ತೀನಿ, ಅದನ್ನ ನೇಗಿ ಅಷ್ಟೇ ಮಾಡ್ಕೊಂಡಿರ್ತೀನಿ. 4 ತಿಂಗಳಿಗೆ ಎತ್ತುಗಳನ್ನ ಕಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಬಾಡಿಗೆ ಇಟ್ಟು ಮಾಡ್ಕೊಂಡು ಆಮೇಲೆ ಇನ್ನು ಉಳಿದ ಬೇಸಿಗೆ ಟೈಮ್ನಲ್ಲಿ ನಾ ಕಂಬಳಿ ನೇಗಿ ಮಾಡ್ತೀನಿ. ಈಗ 9 ಎಕರೆ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರಿ, ಈಗ ನೀರಾವರಿ ಮಾಡ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಅನ್ಸುತ್ತೆ ಸರ್, ಆದ್ರೆ ಆಗಲ್ಲ ಸರ್. ಈಗಿನ ಪರಿಸ್ಥಿತಿನಲ್ಲಿ ತುಂಬಾನೇ ಕಷ್ಟ, ಯಾವ್ದೊಂದು ತಗೊಂಡ್ರೆ ಬೆಳೆ ಇದು ಸಿಗಲ್ಲ, ಬೆಳೆ ಬೆಳೆದ್ರೆ ಬೆಲೆ ಸಿಗಲ್ಲ, ಬೆಲೆ ಇತ್ತು ಅಂದ್ರೆ ಏನೋ ಅನಿವಾರ್ಯ ವಿಪರೀತ. ನಮ್ಮಲ್ಲಿ ಹೆಂಗ್ ನಮ್ಮ ಪ್ರದೇಶ ಚಿತ್ರದುರ್ಗ ಏನಂದ್ರೆ ವಿಚಿತ್ರ ಮಳೆ ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ಮಳೆ ಹೋಗ್ಬಿಡ್ತತೆ. ಅವೆರಡೂ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ರೋಗದ ಬಾಧೆ ಆಯ್ತು ಇತ್ತೀಚೆಗೆ. ಹಂಗಾಗ್ಬಿಟ್ಟು ಇದನ್ನೆಲ್ಲ ನೋಡಿ ಸ್ವಲ್ಪ ಹಿಂಜರಿತಾ ಇದ್ದೀನಿ. ನಮ್ಮ ಸ್ನೇಹಿತರೆಲ್ಲ ಮಾಡ್ತಾ ಇದ್ರು ತೋಟನೆಲ್ಲ, ಅದನ್ನೆಲ್ಲ ನೋಡಿ ಅವರೆಲ್ಲ ಇವತ್ತು ಸಿಕ್ಕಾಪಟ್ಟೆ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಏನೋ ಬಿಡು, ಶೇಂಗಾ ಹಾಕೊಂಡು ಏನೋ ಒಂದು 6 ತಿಂಗಳು ಶೇಂಗಾ ಮತ್ತೆ ಒಂದು 6 ತಿಂಗಳು ಈ ನೇಯ್ಗೆ ಅಂದ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀನಿ. ಈಗ ಶೇಂಗಾ ಬಿಟ್ಟು ಬೇರೆ ಬೆಳಿಬೇಕಂತ ಅನಿಸ್ತಿಲ್ಲ ನಿಮಗೆ? ಅನ್ಸುತ್ತೆ ಸರ್, ಅದು ನಮ್ಮ ನೆಲಗಳು ಈ ಕಡೆ ಸ್ಪಂದಿಸಲ್ಲ ಅಷ್ಟೊಂದಾಗಿ. ಹಂಗಾಗ್ಬಿಟ್ಟು ಶೇಂಗಾನೇ ನಮಗೆ ಸದ್ಯಕ್ಕೆ ಈಗ ಇದಾಗಿರೋದು. ಆದ್ರೆ ಇತ್ತೀಚೆಗೆ ಒಂದು 7-8 ವರ್ಷದಿಂದ ಅದು ಬೆಳೆನೇ ಸಿಗ್ತಾ ಇಲ್ಲ, ಎಲ್ಲ ಹಾಕಿದ್ದೆಲ್ಲ ಲಾಸ್ ಆಗ್ತೈತೆ. ಇಲ್ಲಿ ನಮ್ಮ ಹಳೆ ಊರು ನಮ್ಮ ಕೇರಿ ಇದೆ, ಅಲ್ಲಿ ಕೇರಲ್ಲಿ ಸುಮಾರು ಒಂದು 40 ಮನೆ ಇದಾವೆ. 40 ಮನೆಯಲ್ಲಿ 6 ಮನೆ ಪೂರ್ತಿ ಇದೀವಿ ನಾವು. ಇನ್ನಿದ್ದಾರೆಲ್ಲ ವಲಸೆ ಹೋಗ್ಬಿಟ್ಟಿದ್ರೆ ಎಲ್ಲ ಮನೆ ಆಳಿದಾವೆ ಅಷ್ಟೆ. ಈಗ ಜಮೀನಿದ್ದು ಯಾಕೆ ವಲಸೆ ಹೋಗಿದಾರೆ ಎಲ್ಲ ಬೇರೆ ನಗರಗಳಿಗೆ? ಅದೇ ಸರ್, ಇಲ್ಲೆಲ್ಲ ಬೆಳೆ ಎಲ್ಲ ಫೇಲ್ ಆಗ್ತಾ ಇದೆ, ಎಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು. ಅಂದ್ರೆ ನಿರ್ವಹಣಾ ವೆಚ್ಚ ಬಹಳ ಆಗ್ತಾ ಇತ್ತು. ಅಂದ್ರೆ ಒಂದು ಬಾಡಿಗೆ ಬಂದ್ಬಿಟ್ಟು ಮೊದ್ಲೆಲ್ಲ ಈಗ ಎತ್ತು ಬಾಡಿಗೆ ಅವ್ರಿಗೂ ಈಗ ಎತ್ತು ಬಾಡಿಗೆಗೆ ಯೋಚನೆ ಮಾಡ್ಬೇಕಲ್ಲ. ಅವ್ರು ಒಂದು ಗಾಡಿ ಒಟ್ಟು ಬಂದ್ಬಿಟ್ಟು ಮೊದ್ಲೆಲ್ಲ 3-4 ಸಾವಿರಕ್ಕೆ ಸಿಗೋದು, ಈಗ 10,000 ರೂಪಾಯಿ. ಒಂದು ಹಿಂಡಿ ಹಾಕ್ಬೇಕಂದ್ರೆ ಅವ್ರಿಗೆ ಈಗ ಕ್ವಿಂಟಲ್ 6,000 ರೂಪಾಯಿ. ಬೇಸಾಯ ರೆಡಿ ಮಾಡಿಸ್ಬೇಕಂದ್ರೆ ಸುಮಾರು ವೆಚ್ಚ ಆಗುತ್ತೆ. ಹಂಗಾಗ್ಬಿಟ್ಟು ಅವರೆಲ್ಲ ಬಾಡಿಗೆನ ಜಾಸ್ತಿ ಮಾಡಿದ್ದಾರೆ. ಈಗ ಒಂದು ದಿನಕ್ಕೆ 2,000 ರೂಪಾಯಿ 3,000 ರೂಪಾಯಿ ಮಾಡಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಹೋದ್ರೆ ಲಾಸ್ಟಿಗೆ 0, ಇನ್ನು ಮೈನಸ್ ಆಗ್ಬಿಡುತ್ತೆ. ನಾವು ಹಂಗೆ ಆಗ್ಬಿಟ್ಟು ಇದನ್ನ ಎಷ್ಟು ದಿನ ಅಂತ ಮಾಡ್ತಾರೆ. ಎಲ್ಲ ಸಾಲಗಾರರಾಗಿ ಅದನ್ನು ಮ್ಯಾನೇಜ್ ಮಾಡೋಕೆ ಈಗ ವಲಸೆ ಹೋಗಿದೆ. ಅಂದ್ರೆ ಈ ವರ್ಷದ ಮಟ್ಟಿಗೆ ಮಳೆ ಜಾಸ್ತಿ ಆಗಿ ಲಾಸ್ ಆಗಿದೆಯಾ ಬೆಳೆ? ಸುಮಾರು ಮಳೆ ನಮಗೆ ಬೇಡ ಅಂದ್ರೂ ಬಂದ್ಬಿಡ್ತು. ಎಲ್ಲ ಜೊಳ್ಳ ಆಗುತ್ತೆ, ಇಲ್ಲ ಮಳೆ ಒಂದು ತಿಂಗಳು ಮಳೆ ಹೋಗುತ್ತೆ, ಇಲ್ಲ ತಿಂಗಳು ಮಳೆ ಬರುತ್ತೆ. ಹಿಂಗಾಗಿ ಈಗ ಅದು ನಮಗೆ ಬೆಳೆನೇ ಏನೋ ಸಮಸ್ಯೆ ಆಗ್ತೈತಲ್ಲ. ಈಗ ಕೃಷಿಯಲ್ಲಿ ಅಷ್ಟೊಂದು ಲಾಭ ಇಲ್ಲ ಅಂತೇಳಿ ಈಗ ಕಂಬಳಿ ನೇಗೆ ಒಂದು ಕಸಬನ್ನು ಕಲ್ತ್ಕೊಂಡು ಅದರಲ್ಲಿ ನೀವು ಬದುಕನ್ನು ಯಾವ ರೀತಿ ಕಟ್ಕೊಂಡಿರಾ? ಸರ್, ಅದು ನಮಗೆ ಈ ಮಿಶ್ರ ಅಂತೀವಲ್ಲ, ನೇಯ್ಗೆ ಮತ್ತು ಈ ಕೃಷಿ ಮಿಶ್ರ ಮಾಡ್ಕೊಂಡ್ಬಿಟ್ಟಿದ್ವಿ. ಹಂಗಾಗ್ಬಿಟ್ಟು ನಮಗೆ ಈ ನೇಯ್ಗೆನಲ್ಲೂ ಸಹಕಾರ ಸಿಗ್ತಾ ಇಲ್ಲ. ಈ ನೇಯ್ಗೆನಲ್ಲಿ ಅಂದರೆ ಸುಮಾರು ನೋಡಿರಿ, ಈಗೆಲ್ಲ ನಮಗೆ ತುಪ್ಪ ಬಂದ್ಬಿಟ್ಟು ಉಣ್ಣೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ. ಅದನ್ನು ತಗೊಂಡು ಮಾಡೋಕ್ಕೆ ಈಗ ಅದನ್ನೇನೋ ಮಾಡಿಬಿಡ್ತೀವಿ. ಈಗ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದು ನಮ್ದು ನೋಡ್ರಿ. ನಾವು 30 ರೂಪಾಯಿ ಕೆ ಜಿ ಹಂಗೆ ಕೊಟ್ಟು ಮಾರ್ಕೆಟ್ನಲ್ಲಿ ಅವ್ರ ಹತ್ರ 45-50 ರೂಪಾಯಿ ಕೆ ಜಿ ತಗೊಂಬೇಕು ಉಣ್ಣೆ. ಅದು ಒಂದು ಕಂಬಳಿಗೆ ಸುಮಾರು ಅಂದರೆ 2 ಕೆ ಜಿ 2.5 ಕೆ ಜಿ ಬರುತ್ತೆ. ಮತ್ತು ನಿರ್ವಹಣಾ ವೆಚ್ಚ ಏನಾಯ್ತಲ್ಲ, ಈ ಒಂದು ಕಂಬಳಿ ನೇಯೋದಕ್ಕೆ ನೂಲು ತೆಗೆಯೋದು ಅದೆಲ್ಲ ಸೇರಿಬಿಟ್ಟು ಒಂದು ಕಂಬಳಿಗೆ ಸುಮಾರು 1,000-1,300 ಖರ್ಚು ಬರುತ್ತೆ. ಅಲ್ಲಿ ಮಾರ್ಕೆಟ್ ವ್ಯವಸ್ಥೆ ಇಲ್ಲ. ಚಳ್ಳಕೆರೆಯಲ್ಲಿ ಇಡೀ ನಮ್ಮ ಸುತ್ತ ಒಂದು 4-5 ಡಿಸ್ಟಿಕ್ಕಿಂದ ಚಳ್ಳಕೆರೆ ಒಂದೇ ಮಾರ್ಕೆಟ್ ವ್ಯವಸ್ಥೆ ಇರೋದು. ಅದರಲ್ಲಿ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಆಂಧ್ರದಿಂದ 1-3 ಬರ್ತಾರೆ. ಅವ್ರು ಬಂದರೆ ಮಾರ್ಕೆಟಿಂಗ್ ವ್ಯವಸ್ಥೆ, ಇಲ್ಲಾಂದರೆ ಏನೂ ಇಲ್ಲ. ಆ ವಾರನ ನಾವು ಮಾಡಿರ್ತೀವಿ, ತಿರ್ಗ ಅದನ್ನೇ ನಂಬಿಕೊಂಡು ಏನೋ ಮಾಡ್ತಾ ಹೋಗ್ತಿರ್ತೀವಿ. ಅದು ಅವ್ರು ಬರಲಿಲ್ಲ ಅಂದ್ರೆ ಸಮಸ್ಯೆ. ಹಿಂಗೆ ಅದರಲ್ಲೂ ಭಾಳನೇ ವಿಭಿನ್ನ ಆಗಿ ಅದನ್ನು ಎಲ್ಲ ನೆಲ ಕಚ್ಚಿದೆ ಸರ್. ಈಗ ಆಧುನಿಕ ತಂತ್ರಜ್ಞಾನದಿಂದ ಈ ಕಂಬಳಿನ ಉಪಯೋಗಿಸೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಈಗ 8ನೇ ವಯಸ್ಸಿನಿಂದ ನೀವು ಈ ಕಂಬಳಿ ನೇಯೋದು ಕಲ್ತ್ಕೊಂಡ್ರೆ? ಸರ್, ನಾನು ಅದೇ ಹೇಳಿದ್ನಲ್ಲ, ಡಿಗ್ರಿ ಮುಗಿದ್ಮೇಲೆ ಒಂದು 22-23 ವರ್ಷಕ್ಕೆ ಡಿಗ್ರಿ ಮುಗಿದೆ. ಆಮೇಲೆ ಒಂದು 2-3 ವರ್ಷ ಹಿಂಗೆ ನೋಡಿದೆ, ಏನೂ ಆಗಲಿಲ್ಲ CET ಆಗಿ ಅಂತ. ಅದಾದಮೇಲೆ ಅನಿವಾರ್ಯ ಮತ್ತು ನಿರ್ವಹಣೆ ಏನೋ ಜೀವನಕ್ಕೆ ಮಾಡಲೇಬೇಕಾಯ್ತು. ಹಂಗಾಗ್ಬಿಟ್ಟು ಈಗ 25-26 ವರ್ಷದಿಂದಾನೇ ನಾನು ಕಂಬಳಿಗೆ ನೇಯ್ತೀನಿ. ಈಗ ನಿಮ್ಮ ತಂದೆ ತಾಯಿ ಇವರೇನಾದರೂ ಈ ವೃತ್ತಿ ಮಾಡ್ತಾ ಇದ್ದೀರಾ, ಕಂಬಳಿ ತಯಾರು ಮಾಡೋದು? ಮೊದಲೆಲ್ಲ ಅವ್ರೆ ಅದೇ ಸರ್, ಅದೇ ವೃತ್ತಿನೇ ಮಾಡ್ಕೊಂಡು ನಮ್ಮನ್ನು ಡಿಗ್ರಿ ಮಾಡಿಸಿರೋದು. ಹಂಗಾಗ್ಬಿಟ್ಟು ನಾವೂ ಈಗ ಅನಿವಾರ್ಯವಾಗಿ ಅದನ್ನೇ ಮಾಡ್ತಾ ಇದ್ದೀನಿ. ಈಗ ಪ್ರಾರಂಭದಲ್ಲಿ ಕಂಬಳಿ ತಯಾರು ಮಾಡೋದು ನೇಯ್ಗೆ, ಅದು ಹೆಂಗೆ ಕಲ್ತ್ಕೊಂಡ್ರೆ ನೀವು? ಸರ್, ಅದೇ ನಮ್ಮ ತಂದೆರು ಒಟ್ಟು ನೇಯ್ಕಾರ್ರೆ ಅವರು. ಹಂಗಾಗ್ಬಿಟ್ಟು ಅವರು ಮಾಡೋದ್ರಿಂದ ನಾವು ಅನಿವಾರ್ಯ ಮತ್ತೆ ನಮ್ಮ ಮನೆಯಲ್ಲೇ ಅದು ಆಸುವಕ್ಕಾಗಿದೆ. ಹಂಗಾಗಿ ಅದು ಕಲ್ತ್ಕೊಂಡಿದ್ದೀನಿ. ಈಗ ಕಂಬಳಿ ಈಗ ನೇಯ್ಬೇಕಂತಂದ್ರೆ ಈಗ ಎಷ್ಟು ಜನ ನೀವು ಮನೆಯಲ್ಲಿ ಕೂಡ್ಕೊಂಡು ಕಂಬಳಿ ತಯಾರು ಮಾಡ್ತೀರಾ? ಸರ್, ಒಂದು 3-4 ಜನ ಬೇಕೇ ಬೇಕು. ಅದನ್ನೇ ನೂಲು ತೆಗಿಯೋರೊಬ್ರು, ಮತ್ತೆ ಅಂಜಿ ಮಾಡೋರೊಬ್ರು, ಮತ್ತೆ ನೇಯ್ಗೆ ಮಾಡೋರೊಬ್ರು, ಮತ್ತೆ ಅದನ್ನೆಲ್ಲ ಸಹಾಯಕ್ಕೊಬ್ರು ಬೇಕೇ ಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಸರಿ ಮತ್ತೆ ಆಳ ಹಂಗಾಗಿ ಈಗ ನಾವು ಅನಿವಾರ್ಯವಾಗಿ ಚಳ್ಳಕೆರೆ ಅಂತ ಸಿಗುತ್ತೆ, ಚಳ್ಳಕೆರೆಯಲ್ಲಿ ಸಿಕ್ಕರೆ ಅಲ್ಲೇ ತಗೊಂಡು ಬರ್ತೀವಿ. ಕೆ ಜಿ ಗಟ್ಟಲೆ ಅಲ್ಲಿ ಮಾರಾಟ ಮಾಡೋದು? ಹಾಂ ಸರ್, ಕೆ ಜಿನೇ. ಅದು ಮಣ ಅಂತ ಬರುತ್ತೆ, 10 ಕೆಜಿಗೆ ಒಂದು ಮಣ, 450 ರೂಪಾಯಿ ಒಂದು ಮಣ ಐತೆ. ಅಂದರೆ 50-55 ರೂಪಾಯಿ ಒಂದು ಕೆ ಜಿ ನಮಗೆ ಅಲ್ಲಿ ತುಪ್ಪಡ ಬೀಳುತ್ತೆ. ಈಗ ಅದರಲ್ಲಿ ಕಪ್ಪು ಉಣ್ಣೆನೇ ಬೇರೆ ಬರುತ್ತೆ, ಬಿಳಿ ಉಣ್ಣೆನೇ ಬರುತ್ತೆ, ಅದರಲ್ಲಿ ಯಾವುದು ಹೆಚ್ಚು ಬೇಡಿಕೆ ಇರುತ್ತೆ? ಕಪ್ಪು ಉಣ್ಣೆನೇ ಬೇಡಿಕೆ ಜಾಸ್ತಿ. ಈಗ ಎರಡು ಮಿಕ್ಸ್ ಮಾಡಿಕೊಂಡು ನೀವು ಕಂಬಳಿ ತಯಾರಿಕೆ ಮಾಡಲ್ಲ? ಮಾಡ್ತೇವೆ ಸರ್, ಅದಕ್ಕೆ ಜಾಡಿ ಕಂಬಳಿ ಅಂತ ಮಾಡ್ತೀವಿ. ಅಂದರೆ ಈ ಡಿಸೈನ್ ಬರುತ್ತಲ್ಲ ಬಿಳಿ ಕಪ್ಪು ಮತ್ತು ಕೆಂಜಿಗೆ, ಈ ಥರ ಎಲ್ಲ ಜಾಡಿ ಕಂಬಳಿ ಮಾಡ್ತೀವಿ, ಮತ್ತು ಮೊಟ್ಟೆ ಕಂಬಳಿ ಅಂತ ಮಾಡ್ತೀವಿ. ಎಲ್ಲ ಮಿಕ್ಸ್ನು ಮಾಡ್ತೀವಿ, ಪ್ಯೂರ್ ವೈಟನ್ನು ಮಾಡ್ತೀವಿ, ಪ್ಯೂರ್ ಬ್ಲ್ಯಾಕು ಮಾಡ್ತೀವಿ. ಈಗ ಕಂಬಳಿ ತಯಾರಿಕೆ ಮಾಡಬೇಕಂದ್ರೆ ಏನೇನು ಉಪಕರಣಗಳು ಬೇಕಾಗ್ತವೆ, ಇದ್ರ ಬಗ್ಗೆ ಎಲ್ಲ ಸರ್ ಹೇಳಿ ಇದ್ರ ಬಗ್ಗೆ? ಸರ್, ಕಂಬಳಿ ತಯಾರಿಕೆಗೆ ಅಂದರೆ ರಾಟೆ ಬೇಕು, ಮತ್ತು ಕದುರು, ಮತ್ತು ಬೇವು, ದಾಣಿ, ಮತ್ತು ಜಂತ್ರ, ಒತ್ತೆಬ್ಬೆ, ಮತ್ತು ಕುಂಟೆ ಅಂತ ಬೇಕು ಸುತ್ತೋದಕ್ಕೆ, ಮತ್ತು ಹಗ್ಗ, ಮತ್ತು ಇನ್ನೂ ಸಾಕಷ್ಟು ಬೇಕಾಗುತ್ತೆ. ಇವನ್ನೆಲ್ಲ ನೀವೇನು ನೀವೇ ಸಂತು ಹಣ ಕೊಟ್ಟು ತಗೊಂಬಂದ್ರೆ ಏನಾದರೂ ನಿಮ್ಮ ಒಂದು ಸಂಘಗಳು ಏನಾದರೂ ಮಾಡಿಕೊಂಡು ಸಂಘದ ಮುಖಾಂತರ ಸರ್ಕಾರದ ಸೌಲಭ್ಯಗಳನ್ನ ಪಡಿತೀರ? ಸರ್, ಈಗೆಲ್ಲ ಸಾಕಷ್ಟು ಸಂಘಗಳು ಮಾಡಿದ್ರು ಸರ್ಕಾರ, ಸುಮಾರು ನೇಕಾರರಿಗೆ ಅಂತಲೇ ಸರ್ಕಾರ ಸಂಘಗಳು ಮಾಡಿದೆ. ಆದರೆ ಈ ಸಂಘಗಳಿಂದನೂ ಸಹಕಾರ ಅಷ್ಟಾಗಿ ಆಗ್ತಾ ಇಲ್ಲ, ಅವು ಸಂಘಗಳಿಂದ ಸರ್ಕಾರ ಜಾಸ್ತಿ ಸ್ಪಂದಿಸ್ತಾ ಇಲ್ಲ ಅಂತ ಸಂಘದವ್ರು ಹೇಳ್ತಾರೆ. ಹಂಗಾಗಿಬಿಟ್ಟು ಈಗ ಸಂಘನೂ ನಶಿಸ್ತಾ ಇದೆ, ಅದನ್ನು ನಂಬ್ಕೊಂಡಿರೋಂತ ನಾವು ನಶಿಸ್ತಾ ಇದೆ. ಹಂಗಾಗಿ ಈಗ ಎಲ್ಲ ಹೊಡೆತ ನೇರವಾಗಿ ನಮಗೆ ನೇಕಾರಿಗೆ ಬೀಳುತ್ತೆ. ಮನೆಯಲ್ಲಿ 3 ಜನ ಬೇಕಾಗುತ್ತೆ ಈ ಕಂಬಳಿ ನೇಯಬೇಕಂತ ಹೇಳಿದ್ರೆ, ಈಗ 3 ಜನ ಇದ್ರೆ ಒಂದು ದಿನದಲ್ಲಿ ಎಷ್ಟು ಕಂಬಳಿ ತಯಾರು ಮಾಡ್ತೀರಾ? ಸರ್, 3 ಜನ ಇದ್ರೆ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ 1 ಮಾಡ್ಬೋದು ಅಷ್ಟೆ. ಒಂದು ವಾರಕ್ಕೆ ವಾರದ ಮಾರ್ಕೆಟ್ ನಮ್ಮ ಚಳ್ಳಕೆರೆಯಲ್ಲಿ ಇರೋದು, ಅಂದರೆ ಸೋಮವಾರದಿಂದ ಶನಿವಾರದವರೆಗೆ ನೇಯ್ದಿದ್ದನ್ನೆಲ್ಲ ಭಾನುವಾರ ತಗೊಂಡು ಹೋಗ್ತೀವಿ. ಅಂದರೆ ವರ್ಷದ ಎಲ್ಲ ಕಾಲದಲ್ಲೂ ಕಂಬಳಿ ನೇಯ್ತೀರಾ? ಅಂದರೆ ಮಾಡ್ಬೋದು ಸರ್. ನಾವು ಈಗ ನಾವು ಕೃಷಿ ಅರ್ಧ ನಂಬ್ಕೊಂಡ್ರದ್ರಿಂದ ಈಗ ನಾವು 4 ತಿಂಗಳು ಸ್ವಲ್ಪ ಕೃಷಿ ಇದ್ದಾಗ ಅದನ್ನು ಕಂಬಳಿ ನೇಯ್ ಕಮ್ಮಿ ಬಿಡ್ತೀವಿ. ಸಾಮಾನ್ಯ ನಮ್ಮ ಚಳ್ಳಕೆರೆ ತಾಲೂಕೆಲ್ಲ ಮಿಶ್ರವಾಗೆ ಮಾಡ್ತಾರೆ. ಅಂದರೆ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ನಿಮಗೆ ಕೃಷಿಯಲ್ಲಿ ಅಂದರೆ ಜಮೀನಲ್ಲಿ ಯಾವುದೇ ಕೆಲಸ ಇರಲ್ಲ, ಅವಾಗೆಲ್ಲ ಕಂಬಳಿ ತಯಾರಿಕೆ ಮಾಡ್ತೀರಾ? ಹೌದು. ಈಗೆಲ್ಲ ನೀವು ಉಣ್ಣೆ ತಂದಮೇಲೆ ಏನೇನಲ್ಲಿ ವ್ಯವಸ್ಥೆ ಮಾಡ್ಕೊಳ್ತೀರಾ ಕಂಬಳಿ ಮಾಡಬೇಕಂದ್ರೆ? ಸರ್, ಉಣ್ಣೆ ತಂದಮೇಲೆ ಅದನ್ನು ಜಿನ್ನ ಮಾಡಿಸ್ಬೇಕು. ಈಗ ಜಿನ್ನ ಅಂದರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ? ಇಲ್ಲ ಸರ್, ಎಲ್ಲ ನಮ್ಮೂರಲ್ಲೇ ಇದೆ. ಅದು ಸುಮಾರು ಹಳ್ಳಿಗಳಲ್ಲಿ ಎಲ್ಲ ಒಂದು ಹಳ್ಳಿಗಳಿಗೂ ಇತ್ತು. ಈ ಚಳ್ಳಕೆರೆ ಮೊಳಕಾಲ್ಮೂರು ಯಥೇಚ್ಛವಾಗಿ ಕಂಬಳಿ ಮಾಡ್ತಿದ್ದಂಥ ಜಾಗ ಇದು. ಇಲ್ಲಿ ಸಿಕ್ಕಾಬಟ್ಟೆ ಸುಮಾರು ನಮ್ಮ ಊರಲ್ಲೇ ಒಂದು ವಾರಕ್ಕೆ, ಅಂದರೆ ಸೋಮವಾರದಿಂದ ಶನಿವಾರಕ್ಕೆ ನಮ್ಮ ಒಂದು ವಾರ, ಅದು ಭಾನುವಾರ ಮಾರ್ಕೆಟಿಂಗು. ಅಲ್ಲಿಗೆ ನಮ್ಮೂರಲ್ಲೇ ಸುಮಾರು ಒಂದು 300-400 ಕಂಬಳಿ ಹೋಗ್ತಿತ್ತು ಒಂದು ವಾರಕ್ಕೆ. ಈಗ ಬಂದ್ಬಿಟ್ಟು ಎಲ್ಲ 30, 20, 10 ಹಿಂಗೆ ಹೋಗ್ತಾವೆ ವಾರಕ್ಕೆ. ಅಂದರೆ ಎಲ್ಲ ವಲಸೆ ಹೋಗ್ಬಿಟ್ಟಿದ್ರೆ ನಮಗೆ ಮೂಲ ಬಂದ್ಬಿಟ್ಟು ಈ ಜಿನ್ನ ಅಂತ ಮಾಡಿಸ್ತೀವಲ್ಲ, ಅಲ್ಲೇ ನಮಗೆ ಹೊಡ್ತಾ, ನಮ್ಮ ಕುರುಬರಿಗೆ ಎಲ್ಲ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಏನಲ್ಲಿ ಹೊಡ್ತಾ ಬಂತು ನಿಮಗೆ? ಸರ್, ಅದು ಆಕ್ಚುಲಿ ನಾವು ತಂದ್ಬಿಟ್ಟು ಉಣ್ಣೆನ ಮಾಡ್ತೀವಿ. ಆ ಉಣ್ಣೆನ ಜಿನ್ನ ಮಾಡ್ಬೇಕಾದ್ರೆ ಆ ಜಿನ್ನದಲ್ಲಿ ಇರ್ತಾ ಡಸ್ಟ್ ಐತಲ್ಲ, ಆ ಡಸ್ಟು ಪ್ರತಿ ವಾರನೂ ನಾವೇನಿಲ್ಲ ಅಂದ್ರೂ ಒಂದು ಈಗ ಒಂದು ಮಣ ಅಂದ್ರೆ 10 ಕೆಜಿ ಉಣ್ಣೆ ಮಾಡಿಸಿದ್ರೆ 3 ಕಂಬಳಿ ಮಾಡ್ಬೋದು. ಅಂತ ಸಮಯ ಅಂದ್ರೆ 20 ಕೆಜಿ ಜಿನ್ನ ಮಾಡಿಸ್ಲೇಬೇಕು. ನಾವು ಮ್ಯಾಕ್ಸಿಮಮ್ 4 ಮಾಡಿಸ್ತಾರೆ, ಅದನ್ನೇ ನಂಬಿಕೊಂಡಿರೋಂಥ ಜನ ಆದರೆ 20 ಕೆಜಿ ಉಣ್ಣೆ ಮಾಡಿಸ್ಲೇಬೇಕು. ಆ 20 ಕೆಜಿ ಉಣ್ಣೆ ಮಾಡಿಸಿ ಸಿಕ್ಕಾಬಟ್ಟೆ ಧೂಳಿರುತ್ತೆ, ಅದು ಕುರಿಯಿಂದ ಬಂದಿರೋಂಥ ಈ ಏನು ಗಂಜು ಅದೆಲ್ಲ ಮಾಡ್ಕೊಂಡಿರ್ತದಲ್ಲ, ಅದು ಭಾಷೆಕೋಶಕ್ಕೆ ಭಾಳನೇ ಹೊಡೆತ ಕೊಡುತ್ತೆ. ಮತ್ತು ಇನ್ನು ಅದನ್ನು ಬೇಡ ಅಂದ್ ಮಾರ್ಕೆಟ್ನ ತರ್ತೀವಿ ಉಣ್ಣೆ, ಅದು ಸುಣ್ಣದಕ್ಕೆ ಹಾಕಿ ತೆಗ್ದಿರೋಂಥ ಉಣ್ಣೆ ಅದು, ಅದು ಸಿಕ್ಕಾಬಟ್ಟೆ ಧೂಳಿರುತ್ತೆ. ಅದು ನೀವು ಬಂದು ಏನನ್ನ ಜಿನ್ನ ಮಾಡಿಸಿ 10 ಕೆಜಿ ಮಾಡಿಸೋದಕ್ಕೆ 1 ಗಂಟೆ ಜಿನ್ನ ಬೇಕು. ಆ 1 ಗಂಟೆಯಲ್ಲಿ ಹೊರಗೆ ಬಂದು ನೀವೇನನ್ನ ಉಗ್ಗುತ್ತರೆ ಬರೀ ಕಲರ್ ಕಲರೇ ಬರ್ತದೆ, ಅಂದರೆ ಅಷ್ಟು ಧೂಳು ಇರುತ್ತೆ. ನಿಮ್ಮ ಒಂದು ರಕ್ಷಣೆಗೆಲ್ಲ ಮಾಸ್ಕ್ ಹಾಕ್ಬೇಕಪ್ಪ ಅವಾಗ? ಸರ್, ಏನು ಹಾಕಿದ್ರು ಉಸಿರಾಟ ಸಾಮಾನ್ಯ ಮಾಡಲೇಬೇಕಲ್ಲ. ನಾವೆಲ್ಲರೂ ಸಾಮಾನ್ಯವಾಗಿ ಹಂಗೆ ಯಾರೂ ಹೋಗಲ್ಲ, ಮಾಸ್ಕ್ ಹಾಕ್ತಾರೆ ಇಲ್ಲ ಈ ಟವಲು ಎಲ್ಲ ಕಟ್ಕೊಂಡೇ ಹೋಗ್ತಾರೆ ಜಿನ್ನಕ್ಕೆ. ಸುಮಾರು ಒಂದು ಜಿನ್ನ ಮಾಡಿಸಿದ ಮೇಲೆ ಅವತ್ತು ಅವ್ನು ರೆಸ್ಟ್ ಇರಲೇಬೇಕು, ಇಲ್ಲಾಂದ್ರೆ ಅವ್ನಿಗೆ ಸುಸ್ತಾಗಿ ಜ್ವರ ಬಂದಿರುತ್ತೆ. ಆ್ಯಕ್ಚುಲಿ ಅವ್ರು ಆಲ್ಮೋಸ್ಟ್ ಏನು ನೇಯ್ಗೆ ಮಾಡ್ತಾರಲ್ಲ 90% ಅದನ್ನೇ ನಂಬ್ಕೊಂಡಿರೋಂಥರನ್ನ ನೀವು ಇಂಟರ್ವ್ಯೂ ಮಾಡಿದರೆ ಅದರಲ್ಲಿ 90% ಅಸ್ತಮಾ ಕಾಯಿಲೆಯೇ ಸಿಗ್ತಾರೆ. ಅಂದರೆ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಾಯಿಲೆಗಳು, ಹೆಚ್ಚು ಧೂಳು ದೇಹದಲ್ಲಿ ಸೇರೋದ್ರಿಂದ ಈ ಸಮಸ್ಯೆ ಬರುತ್ತೆ ಅಂತ ಹೇಳಿ. ಹೌದು ಸರ್, ಜಿನ್ನ ಮಾಡ್ಬೇಕಾದ್ರೆ ಒಂದು ಸಾರಿ ಆದರೆ ಮತ್ತೆ ರಾಟೆ ನೂಲು ತೆಗಿತೀವಲ್ಲ, ಆ ನೂಲು ತೆಗಿಬೇಕಾದ್ರೆ ಮಮ್ಮೂಲಾಗಿ ಬತ್ತನೇ ಇರುತ್ತದು. ಅಂದರೆ ಅಂಜಿನಲ್ಲಿ ನೂಲು ತೆಗಿಬೇಕಾದ್ರೆ ಅದು ಆ ಒಂದು ಘರ್ಷಣೆಗೆ ನೂಲು ತಾಕ್ತಾ ಇರಬೇಕಾದ್ರೆ ಅದು ಮಮ್ಮೂಲಾಗಿ ನಮಗೆ ಗೊತ್ತಿಲ್ಲದೆ ನಮಗೆ ಉಸಿರಾಟಕ್ಕೆ ಬರ್ತಾನೆ ಇರ್ತದೆ. ಹಂಗಾಗಿಬಿಟ್ಟು ಸುಮಾರು ಅದಕ್ಕರ್ಧ ಜನ ನಮ್ಮರೆಲ್ಲ ಹಿಂಜರಿದ್ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ವಲಸೆ ಹೋಗಿ ಏನೇನೋ ವೃತ್ತಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಈಗ. ಈಗ ಜಿನ್ನ ಮಾಡಿಸ್ಕೊಂಬಂದ್ಮೇಲೆ ಅದನ್ನೆಲ್ಲ ನೂಲು ತೆಗಿತೀರಾ? ನೂಲು ಅಂತಂದ್ರೆ ಯಾವ ರೀತಿ ತೆಗಿತೀರಾ? ಸರ್, ರಾಟೆ ಮಾಮೂಲು ರಾಟೆನಲ್ಲಿ ಚರಕ ಇರುತ್ತಲ್ಲ, ಚರಕನಲ್ಲೇ ತೆಗಿತೀವಿ. ಆ ಉಣ್ಣೆ ಕಚ್ಚಾ ವಸ್ತಾಗಿರುತ್ತೆ, ಅದನ್ನು ರೆಡಿ ಮಾಡ್ಕೊಳ್ತೀವಿ. ಅಂದರೆ ಜಿನ್ನ ಮಾಡಿಸ್ಬಿಟ್ಟು ಇಂಚ್ಕೊಳ್ತೀವಿ, ಇಂಚ್ಕೊಂಡ್ಮೇಲೆ ಅದನ್ನು ಮಾಮೂಲು ದಾರನೇ ತೆಗಿತೀವಿ. ಮತ್ತೆ ಸರಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತೀವಿ, ಯಾವ್ದರಿಂದ ಮಾಡ್ತಾರೆ? ಸರ್, ಮೊದಲೆಲ್ಲ ನಾವೇ ಹುಣಸೆ ಪಿಕ್ಕದಿಂದ ಮಾಡ್ತಿದ್ವಿ, ಈಗ ಅದು ರೆಡಿ ಸಿಕ್ಕಿದೆ. ಅಂದರೆ ರೆಡಿ ಅಂದರೆ ಅದು ಪೌಡ್ರ್ ಬರುತ್ತೆ, ಅದು ಪೌಡ್ರ್ ಬರೋದನ್ನ ತಗೊಂಬಿಟ್ಟು 1 ಕಂಬಳಿಗೆ 1 ಕೆಜಿ ಹಂಗೆ ಹಾಕಿ ಮಾಡಿ ಆಸ್ಬಾಸ್ತಿ, ಬೆಳಗ್ಗೆ ಆಸ್ಬಾಸ್ಬಿಟ್ಟು ಅವತ್ತು 10:30-11 ಗಂಟೆಗೆ ಆಗಿ ಹೋಗುತ್ತೆ. ಅದು ಅದಾದ ನಂತರ ಸಂಜೆ ದೊಡ್ಡ ಕಂಬಳಿಗಳ ಮೇಲೆ ಡಿಪೆಂಡು. ಅಂದರೆ ಈ ಪ್ಯೂರು ಕಂಬಳಿ ಮಾಡಬೇಕಂದ್ರೆ 2 ದಿನ ಬೇಕೇ ಬೇಕು 1 ಕಂಬಳಿ ಮಾಡೋದಕ್ಕೆ. ಅದು ಸೈಜು ಮತ್ತು ಅದು ಕ್ವಾಲಿಟಿ ಮೇಲೆ ದಿನಗಳನ್ನ ತಗೊಳುತ್ತೆ. ಈಗೆಲ್ಲ ನೀವು ಹೊರಗಡೆಯಿಂದ ಪೌಡರ್ ತಂದು ಸರಿ ಮಾಡ್ಕೊಂತೀವಿ ಅಂತ ಹೇಳಿದ್ರ, ಈಗ ಅದು ಖರ್ಚು ಜಾಸ್ತಿ ಬರುತ್ತೆ. ಈಗ ಮೊದಲು ನೀವು ಹಿಂದೇನು ಪದ್ಧತಿ ಅನುಸರಿಸಿದ್ರೆ ಹುಣಸೆ ಪಿಕ್ಕದಲ್ಲೇ ಸರಿ ಮಾಡ್ಕೊಂಡು ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಆ ತರ ಹುಣಸೆ ಪಿಕ್ಕನ ಯಾಕೆ ಬಳಕೆ ಮಾಡಬಾರ್ದು? ಮಾಡ್ಬೋದು ಸರ್, ಅದು ಈಗ ರೆಡಿ ಸಿಗೋದ್ರಿಂದ ಜನ ಎಲ್ಲ ಈಗ ತಂತ್ರಜ್ಞಾನ ಉಪಯೋಗಿಸ್ಕೊಳ್ತಾರಲ್ಲ ಸರ್, ಅನಿವಾರ್ಯ ಆಗೋಬಿಟ್ಟಿದೆ. ಈಗೆಲ್ಲ ಅದನ್ನ ರುಬ್ಬಕ್ಕೆ ಗುಂಡುಗಳೆಲ್ಲ ತೆಗೆದು ಬಿಟ್ಟಿದ್ದಾರೆ. ಈಗ ಮೊದಲೆಲ್ಲ ನಮ್ಮ ಒಂದು ಕೇರಿಗೆ ಒಂದು ಗುಂಡು ತರ ಇದ್ವು, ಅದನ್ನ ಹೆಂಗೆ ನಾವು ಇವತ್ತು ಸಾಯಂಕಾಲ ಉರಿಬೇಕು ಹುಣಸೆ ಪಿಕ್ಕನ, ಆಮೇಲೆ ಅದನ್ನ ತಿರ್ಗ ಸಿಪ್ಪೆ ತೆಗಿಬೇಕು, ಆಮೇಲೆ ರಾತ್ರಿ ಎಲ್ಲ ನೆನೆಸಿಕ್ಬೇಕು, ತಿರು ಬೆಳಗ್ಗೆ 4 ಗಂಟೆಗೆ ಹೋಗಿ ರುಬ್ಬಬೇಕು, ಬೆಳಗ್ಗೆ 4 ಗಂಟೆಗೆ ರುಬ್ಬಿ ತಿರು ಮತ್ತೆ ಬೆಳಗ್ಗೆ 6 ಗಂಟೆಗೆ ಅದನ್ನು ಕಾಸ್ಬೇಕು, 6:30 to 7 ಗಂಟೆಗೆ ನಮಗೆ ಆಸ್ಬಾಸಕ್ಕೆ ರೆಡಿ ಇರಬೇಕಲ್ಲ. ಇದೆಲ್ಲ ಅದಕ್ಕಿಂತ ಪೌಡ್ರ್ ಸಿಗ್ತಾಯಿತ್ತಲ್ಲ, ಹಂಗಾಗ್ಬಿಟ್ಟು ಜನ ಮತ್ತೆ ಅದು ಏನಾಗುತ್ತೆ ಎಷ್ಟು ಉಳಿತೈತ ಗೊತ್ತಿಲ್ಲ, ಇಷ್ಟೆಲ್ಲ ಪ್ರೊಸೆಸ್ ಕಡಿಮೆ ಆಗ್ತದಂತ ಅದಕ್ಕೆ ಒಗ್ಗಿದ್ದಾರೆ. ಈಗ ಚರಕದಲ್ಲಿ ಈಗೆಲ್ಲ ನೂಲ್ತೀರ, ಅದೆಲ್ಲ ದಾರ ತೆಗಿತೀರ, ಸರಿ ಇರುತ್ತೆ, ಅದನ್ನೆಲ್ಲ ಯಾವ ರೀತಿ ಅದನ್ನ ಮಾಡ್ಕೊಂಡು ಹೋಗ್ತಾರ ಮುಂದೆ ಮುಂದುವರಿಸ್ತೀರ ಸರ್? ಅದೇ ಈ ದಾರ ತೆಗೆದಿದ್ದನ್ನ ನಾವು ಆಸು ಅಂತ ಬಾಸ್ತೀವಿ. ಬೆಳಗ್ಗೆ ಅರಗಣಿ ಅಂತ ಇಟ್ಕೊಂಡ್ಬಿಟ್ಟು ಅರಗಣಿ ತೊಡ್ಕೊಂಡ್ಬಿಟ್ಟು ಎಲ್ಲ ಎಳೆನ ಒಂದು ಕ್ರಮಬದ್ಧ ಮಾಡ್ಕೊಳ್ತೀವಿ. ಅದು ಬೆಳಗ್ಗೆ 6 ಗಂಟೆ ತಗೊಂಡೋಗ್ಬಿಟ್ಟು ಆಸ್ ಅಂತ ಒಂದು ಇದಿರ್ತದೆ, ಏನು ಕೇರಿ ಅಂತ ಗೂಟುಗಳು ಉಣಿ ಮಾಡಿರ್ತೀವಿ, ಅಲ್ಲಿ ಹಾಕೊಂಡ್ಬಿಟ್ಟು 2 ಕೋಲಿಗೆ ಹಾಕಿ ಏರ್ಸ್ಕೊಂಡು ಅದನ್ನೆಲ್ಲ ಮಾಡಿ ಆಮೇಲೆ ಅದನ್ನ ಸರಿ ಹಚ್ಚಿಬಿಟ್ಟು ಅದನ್ನ ಅದ ಮಾಡ್ಕೊಳ್ತೀವಿ. ಅಂದ್ರೆ ನೇಗಿಗೆ ಬರಂಗೆ ಏನು ಟೆಂಪರ್ ಬೇಕಲ್ಲ ಅದನ್ನ ಮಾಡ್ಕೊಳ್ತೀವಿ ಸರಿ ಹಚ್ಚಿ. ಅದ ಅಂತಂದ್ರೆ ಸರಿ ಹಚ್ಚಬೇಕಾಗುತ್ತೆ, ಸರಿ ಹಚ್ಚಿನಿ ಮತ್ತೆ ಅದನ್ನ ಟೆಂಪರ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ಕಿತ್ಕೊಂಡು ಹೋಗ್ತದಲ್ಲ. ಈಗ ಯಾವ ಗಾತ್ರದ ಕಂಬಳಿಗಳನ್ನ ನೀವು ಹೆಚ್ಚಾಗಿ ಮಾಡಿದ್ರೆ ನೀವು ಸರ್? ಇಲ್ಲಿ 6 ಮೊಳ ಮತ್ತೆ ಸಾಮಾನ್ಯವಾಗಿ 8 ಮೊಳದವು 7 ಮೊಳದವು. ಈಗ ಒದ್ದಿಕ್ಕಿಗೆ ಬೇಕಾದಂತ 8 ಮೊಳನೇ ಬೇಕು. ಈಗೆಲ್ಲ ಈ ಕುರಿಗಾರರೆಲ್ಲ ಒದ್ಕೊಳ್ಳಂತವು ಮತ್ತೆ ಜನ ಎಲ್ಲ ಒದ್ಕೊಳ್ಳವು 8 ಮೊಳದವೇ ಬೇಕು. ಆಕ್ಚುಲಿ ಅವು ಆಂಧ್ರ ಕಡೆಯಿಂದ ಬರ್ತಾರೆ ವ್ಯಾಪಾರಸ್ಥರು, ಅವ್ರು ಸಾಮಾನ್ಯ ಅವಕ್ಕೆ ಬೇಡಿಕೆ ಜಾಸ್ತಿ, ಅದು ಪ್ಯೂರ್ಲಿ ಕಪ್ ಇದ್ರೆ ಇನ್ನ ಬೇಡಿಕೆ ಜಾಸ್ತಿ. ಸಾಕಷ್ಟು ಈಗ ನಮ್ಮ ಚಳ್ಳಕೆರೆ ತಾಲೂಕೆಲ್ಲ ಸಾಕಷ್ಟು ಪ್ಯೂರ್ಲಿ ಕಪ್ಪೇ ಮಾಡೋದು. ಇನ್ನು ಆ ಕಡೆ ಮೊಳಕಾಲ್ಮೂರು ಅಂತ ಹೋಗ್ಬಿಟ್ರೆ ಮೊಟ್ಟೆ ಜಾಡಿ ಅಂತ ಮಾಡ್ತಾರೆ, ಅಂದ್ರೆ ಡಿಸೈನ್ ಡಿಸೈನ್ ಮಾಡ್ತಾರೆ. ನಮ್ಮಲ್ಲೂ ಮಾಡ್ತಾರೆ, ನಮ್ಗೆ ಜಾಸ್ತಿ ಮಾಡದೆ ನಾವು ಕಪ್ಪು ಖರೀದಿ ಮಾಡ್ತೀವಿ ಜಾಸ್ತಿ ಕರಿ ಕಂಬಳಿ. ಈಗ ಕರಿ ಕಂಬಳಿಗೆ ಹೆಚ್ಚಿಗೆ ಬೇಡಿಕೆ ಇದೆಯಲ್ವಾ, ಅವೆಲ್ಲ ಶಾಸ್ತ್ರೋಪಚಾರಕ್ಕೆಲ್ಲ ಬೇಕಾಗುತ್ತೆ. ಹೌದು ಸರ್, ಅದು ಬೇಡಿಕೆ ಇದೆ, ಈಗಲೂ ಅದನ್ನ ಯಾರು ಅದನ್ನ ಬಿಟ್ಟು ಮಾಡಕ್ಕಾಗ್ತಾ ಇಲ್ಲ. ಈಗೆಲ್ಲ ನೀವು ಕಂಬಳಿ ಈಗೆಲ್ಲ ತಯಾರು ಮಾಡ್ಬೇಕಂತಂದ್ರೆ ಉಣ್ಣೆ ಬೇಕು ಅಂತ ಹೇಳಿದ್ರಲ್ಲ, ಹೊರಗಡೆಯಿಂದ ತರ ಬದಲು ನೀವೇ ಕುರಿ ಸಾಕಾಣಿಕೆ ಮಾಡ್ಬೋದಲ್ಲ ಒಂದ್ ಕಡೆ? ಆಗಲ್ಲ ಸರ್, ಕುರಿ ಸಾಕಾಣಿಕೆ ಅಂದ್ರೆ ಸುಮ್ಮನೆ ಕೆಲಸ ಅಲ್ಲಲ್ಲ, ಅದು ನಾವಿರೋದು 3-4 ಇರ್ತೀವಿ. ಕುರಿ ಸಾಕಾಣಿಕೆ ಮಾಡಿದ್ರೆ ಅದಕ್ಕೆ 3 ಹೋಗ್ತಾರೆ, ಇನ್ನ ಈಗ ಮಾಡೋದಿನ್ನೆಲ್ಲಿ ಬರ್ತದೆ. ಈಗ ಕುರಿ ಸಾಕಾಣಿಕೆ ಕೂಡ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅದು ಎಕ್ಸ್ಪೆಷಲ್ ನಮ್ಮ ಉಳ್ಳಾರ್ತಿನಲ್ಲಿ ನಮಗೆ ಒಂದು ಅಮೃತ್ ಮಾಲ್ ಕಾವಲು ಅಂತ ಇತ್ತು. ಅಮೃತ್ ಮಾಲ್ ಕಾವಲು ಸುಮಾರು 2,300 ಎಕರೆ ಇತ್ತು. ಅದರಲ್ಲಿ ನಾವು ಆರಾಮಾಗಿ ಹೋಗಿ ಕುರಿ ಎಲ್ಲ ಮೇಯಿಸ್ಕೊಂಬರೋರು ನಮ್ಮೂರವ್ರು, ಅದನ್ನ ಈ DRDO ಇವಾಗ ಅಕ್ವೇರ್ ಮಾಡ್ಕೊಂಡ್ರು. ಹಂಗಾಗ್ಬಿಟ್ಟು 90% ಕುರಿ ಮಾರಿದ್ದಾರೆ. ಹಂಗಾಗ್ಬಿಟ್ಟು ಯಾವ ಕುರಿನಿಲ್ಲ, ಕುರಿ ನೇಗಿ ಸಾಮಾನ್ಯವಾಗಿ ನಾವು ಕಂಬಳಿ ನೇಗೆ ಮಾಡ್ಬೇಕಂದ್ರೆ ಚಳಕೆರೆಗೆ ಹೋಗಿ ತರಲೇಬೇಕಾಗುತ್ತೆ. ಈಗ ಮೊದಲೆಲ್ಲ ನಾವು ನೋಡ್ತಾ ಇದ್ವಿ ಕುರಿ ಸಾಕಾಣಿಕೆ ಮಾಡಿರೋಂತ ಒಂದು ಮನೆಗಳಿಗೆ ಹೋಗಿ ಅಲ್ಲಿ ಕುರಿ ಏನು ಉಣ್ಣೆ ಇದೆ ಅದನ್ನ ಕಟ್ ಮಾಡಿ ನಾವು ತಗೊಂಡ್ ಬಂದ್ರೆ ಕಟ್ ಮಾಡಿದಕ್ಕೆ ಹಣ ಕೊಡಂಗಿಲ್ಲ, ಅದನ್ನ ಫ್ರೀ ಉಚಿತವಾಗಿ ಕೊಡೋರು. ಅಂದ್ರೆ ಆ ರೀತಿ ಕೊಡಲ್ಲ ಸರ್? ಈಗ ಅದೇ ಸರ್ ಇದೆಯಲ್ಲ ಸರ್, ಈಗ ಅದನ್ನ ಅದೇ ತರನೇ ಈಗಿನ ಇರೋದು. ಉಚಿತವಾಗೇ ಕೊಡ್ತಾರೆ, 2 ಸೀಸನ್ ಕಟ್ ಮಾಡ್ತೀವಿ ವರ್ಷಕ್ಕೆ, ಚಳಿಗಾಲದ ಒಂದ್ಸರಿ, ಬೇಸಿಗೆ ಕಾಲದಲ್ಲಿ ಒಂದ್ಸರಿ. ಅವನ್ನ 2 ಸೀಸನ್ ಕಟ್ ಮಾಡಿದ್ರೆ ಅವ್ರಿಗೆ ನಾವು ಒಂದು ಕಂಬಳಿನೇ ಕೊಡ್ತೀವಿ, ಅವರು ಒಂದು ಮರಿ ಕೊಡ್ತಾರೆ, ನಾವು ಅದನ್ನ ಕಂಪ್ಲೀಟ್ ಕಟ್ ಮಾಡಿ ತೊಳೆದು ಕಟ್ ಮಾಡಿ ತಗೊಂಬರ್ಬೋದು ಉಣ್ಣೆನ. ಆ ಸಿಸ್ಟಮ್ ಎಲ್ಲ ಈಗಲೂ ಇದೆ, ಆದ್ರೆ ಕುರಿ ಇಲ್ಲಲ್ಲ. ಅಂದ್ರೆ ಕುರಿ ಸಾಕಾಣಿಕೆ ಅದು ಬಹಳಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಹೌದು ಸರ್, ಆಗಿದೆ. ಅದೇ ರೀತಿ ಕುರಿ ಸಾಕಾಣಿಕೆ ಕಡಿಮೆ ಆಗಿದೆ, ಅದಕ್ಕೆ ಅವಲಂಬಿಸಿರ್ತಕ್ಕಂಥ ನೇಯಿಗೆ ಕೂಡ ಸಿಕ್ಕಾಪಟ್ಟೆ ನಶಿಸುವ ಹಂತದಲ್ಲಿ ಬಹಳನೇ ಇದೆ. ಈಗ ನಿಮ್ಮ ಮನೆಯಲ್ಲಿ 3 ಈ ಕಸಬನ್ನು ಮಾಡ್ತಾ ಇದ್ವಿ ಕಂಬಳಿ ನೇಯಿಗೆದು ಅಂತ ಹೇಳಿದ್ರೆ ಯಾರ್ಯಾರು ಮಾಡ್ತಾ ಇದ್ರಿ ನಿಮ್ಮ ಜೊತೆಗೆ? ಸರ್, ನಮ್ಮ ಮನೆಯವರು ನಾವು, ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ದಾರೆ. ನಮ್ಮ ಅಪ್ಪ ನಮ್ಮ ಅಮ್ಮ ಸ್ವಲ್ಪ ಏಜ್ಡು, ಅವರು ಸಹಾಯಕ್ಕೆ ಏನೋ ಬರ್ತಾರಲ್ಲ, ಸಹಾಯಕ್ಕೆ ಅದನ್ನು ನೂಲೋದು ಮತ್ತೆ ನೂಲೋದು ಅಂದರೆ ಈಗ ನೂಲು ಒಯ್ಯೋದು ಅಂತಂದರೆ ಕಂಬಳಿನ ಆಸ್ ಮಾಡ್ಕೊಂಡ್ಮೇಲೆ ನಾವು ಹೊಟ್ಟೆಕೆ ಅಂತ ಹಾಕ್ತೀವಿ. ಅಂದರೆ ನೇಯಿಗೆ ಮಾಡ್ಬೇಕಲ್ಲ, ನೇಯಿಗೆ ಮಾಡ್ಬೇಕಾದ್ರೆ ಈ ಅಡ್ಡಡ್ಡ ಹಾಕ್ಬೇಕಲ್ಲ, ಅದಕ್ಕೆಲ್ಲ ಒಂದು ಡಿಸೈನ್ ಮಾಡಬೇಕು. ಆ ಡಿಸೈನು ಅಂಥವೆಲ್ಲ ಸಹಕಾರ ಮಾಡ್ತಾರೆ, ಅಲ್ಲಿ ಏಜ್ಡ್ ಅಲ್ಲ ಅವರಲ್ಲ, 70-75 ವರ್ಷ ಅವರೆಲ್ಲ ಅದನ್ನೇನು ಮಾಡೋಕ್ಕಾಗಲ್ಲ. ಸಹಾಯ ಅಷ್ಟೇ ಮಾಡ್ಬೋದು, ಅವ್ರು ಮಾಡೋಕ್ಕಾಗಲ್ಲ, ನಾವು ನಮ್ಮ ಮನೆಯಲ್ಲೆಲ್ಲ ಮಾಡ್ತೀವಿ. ಈಗ ಕಂಬಳಿ ಡಿಸೈನ್ ಮಾಡ್ಬೇಕಂತಂದ್ರೆ ಸಾಕಷ್ಟು ಟೈಮ್ ತಗೊಳುತ್ತಲ್ವ? ಹಾಂ ಸರ್, ಆಗುತ್ತೆ, ಸಾಕಷ್ಟು ಟೈಮೇ ತಗೊಳ್ತಂತೆ. ಈಗ ನಿಮ್ಮ ಮಕ್ಕಳು ಇವರಿಗೆಲ್ಲ ನೀವು ಈ ವೃತ್ತಿಯನ್ನು ಕಲಿಸಿಲ್ವಾ? ಸರ್, ನಾನು ಹೇಳೋದ ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ನಮ್ಗೆಲ್ಲ ಸಾಮಾನ್ಯವಾಗಿ ಆಸೆ ಹೋಗಿರೋದು, ನಾವು ಹೇಳೋದು ಇಷ್ಟೇ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ, ನಮ್ಮ ಮುಂದಿನ ಸಂತತಿಗೆ ಇದನ್ನು ಬೇಡ, ಯಾಕಂದ್ರೆ ಅದರಿಂದ ಉಪಯೋಗ ಇಲ್ಲಲ್ಲ. ಈಗ ನಮ್ಮಪ್ಪ ಈಗಲೂ ಅವರಿಗೆ ಆಸ್ತಮ್ಯಾಟಿಕ್ಕು, ಈಗ ನಮ್ಮಪ್ಪನೇ ಅಂತಲ್ಲ ಸುಮಾರು 99% ಎಲ್ಲ ನೇಕಾರ ವಯಸ್ಸಾದವರಿಗೆ ಇರೋದು ಇದು 100% ಇದೇನೆ. ಹಂಗಾಗ್ಬಿಟ್ಟು ಈಗ ನಾವು ಅದನ್ನ ಯಾಕೆ ನಮ್ಮ ಮಕ್ಕಳಿಗೆ ಇದು ಮಾಡ್ಬೇಕು? ಆ ವೃತ್ತಿಯನ್ನ ಮಕ್ಕಳಿಗೆ ಕಳಿಸಲ್ಲ ಅಂದ್ರೆ ಮುಂದೆ ನಶಿಸಿ ಹೋಗಲ್ವಾ? ಸರ್, ನಶಿಸಿ ಹೋಗ್ಬೇಕಂದ್ರೆ ನಾವು ಬದುಕ್ಬೇಕಲ್ಲ ಸರ್, ಹಂಗಾಗಿ ಅನಿವಾರ್ಯ ಮಾಡ್ಲೇಬೇಕಲ್ಲ. ಈಗ ನಾವು ನಶಿಸಿ ಹೋಗುತ್ತಂತ ಈಗಾಗಲೇ ಆದ್ರೆ ನಶಿಸಿ ಹೋಗಂತದಲ್ಲ ಐತದು, ಅದರಲ್ಲೇನು 2 ಮಾತಿಲ್ಲ. ಆದ್ರೆ ಮತ್ತೆ ಅದನ್ನೇ ನಂಬಿಕೊಂಡು ಹೋದ್ರೆ ನಾವೇನು ನಾವು ಜೀವನ ಮಾಡೋದಾದ್ರೆ ಹೆಂಗೆ? ಈಗ ಒಂದು ಮಾತು ಹೇಳಿದ್ರ, ಈಗ ನಾವು ಕೈಯಿಂದ ನಾವು ಏನ್ ತಯಾರಿಕೆ ಮಾಡ್ತೀವೋ ಈ ಕಂಬಳಿಗಿನ ಹೆಚ್ಚಾಗಿ ಈ ಯಂತ್ರೋಪಕರಣಗಳು ಬಂದವೆ, ಅದ್ರ ಮುಖಾಂತರ ಅದು ಸಕ್ಸಸ್. ಚಳ್ಳಕೆರೆಯಲ್ಲಿ ಗೊರ್ಲಕಟ್ಟೆ ಅಂತ ಒಂದು ಮಾಡಿದ್ರು, ಒಂದು ಮಿಷನ್ ಇದೆ, ಫ್ಯಾಕ್ಟ್ರಿ ಇದೆ. ಈಗ ಅದನ್ನ ಸಾಮಾನ್ಯವಾಗಿ ಮಾಡೋಕ್ಕಾಗಲ್ಲ, ಎಲ್ಲರೂ ಸುಮಾರು ಲಕ್ಷಗಟ್ಟಲೆ ಇನ್ವೆಸ್ಟ್ ಬೇಕಾಗುತ್ತೆ. ಅದನ್ನೆಲ್ಲ ಒಂದು ಸೊಸೈಟಿನವ್ರು ಮಾಡ್ತಾ ಇದಾರೆ. ಅದು ಲಕ್ಷಗಟ್ಟಲೆ ಇನ್ವೆಸ್ಟ್ ನಮ್ಮ ಕೈಲಿ ಮಾಡೋದಾಗುತ್ತಾ? ಆಗಲ್ಲ. ಹಂಗಾಗ್ಬಿಟ್ಟು ನಾವು ಅನಿವಾರ್ಯ, ನಾವು ಏನು ಪೂರ್ವಿಕರು ಏನು ಸಾಂಪ್ರದಾಯಿಕ ಪದ್ಧತಿಯಾಗಿ ನೇಯಬೇಕು. ಅವರು ಒಂದು ಕಂಬಳಿ ಬಂದ್ಬಿಟ್ಟು ಈಗ ನಾವು ನಮ್ಗೆ ಇನ್ವೆಸ್ಟ್ ಕಾಸ್ಟೇ ಬಂದ್ಬಿಟ್ಟು 1,000 ಚಿಲ್ಲರೆ 1,200 ಆಗುತ್ತೆ. ಅದು ಹೋಗೋದು ಒಂದು ಸಾವಿರಕ್ಕೆ ಹಂಗೆ ಹೋಗುತ್ತೆ. ಅಂದರೆ ಅದು ಸೈಜ್ ಮೇಲೆ ಇರುತ್ತೆ ಬಿಡ್ರಿ. ಅಂದರೆ ನಾವು ಈಗ ಹೇಳೋದೇನು, ನಿಮಗೆ ಒಂದು 80% ನಮಗೆ ಇನ್ವೆಸ್ಟ್ ಕಾಸ್ಟೇ ಆಗುತ್ತೆ. 8 ಮಾಡಿದ್ರೆ 2,000 ಹೋಗುತ್ತೆ. ಅದನ್ನು ಅದು ಖರ್ಚು ಬರೋದು, ಕಾಸ್ಟ್ ಬರೋದು 1,500 ಅಂದರೆ ಕಾಸ್ಟ್ ಆಫ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಪ್ರಶ್ನೆ ಬೇರೆ. ಆದರೆ ಇದು ಈಗ ರಗ್ಗುಗಳೆಲ್ಲ ಉಲ್ಲನ್ ರಗ್ಗು ಆ ಥರ ಎಲ್ಲ ಬರೀ ಈಗ 300-200 ರೂಪಾಯಿಗೆ ಒಳ್ಳೊಳ್ಳೆ ಸಿಗಬೇಕಾದ್ರೆ ನಮ್ಮ ಕಂಪ್ನಿನೇ ಅರ್ಥ ಹೇಳ್ತಾರೆ. ಹಂಗಾಗ್ಬಿಟ್ಟು ನಾವು ಅದನ್ನು ಅನಿವಾರ್ಯವಾಗಿ ಕೆಳ ಹಂತದಲ್ಲೇ ಬಂದ್ಬಿಟ್ಟಿದ್ವಿ ಅಲ್ಲೇ. ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ಕಂಬಳಿಯನ್ನ ಉಪಯೋಗಿಸೋದು ಬಹಳಷ್ಟು ಕಡಿಮೆ ಅಂತ ಹೇಳ್ತಾರೆ. ಹೌದು ಸರ್, ಈಗೆಲ್ಲ ಎಲ್ಲಿ ನಮಗೆ ಗೊತ್ತಿದ್ದಂಗೆ ಈ ಶಾಸ್ತ್ರಕ್ಕೆ ಅಂತಾನೆ ಕರೆ ಕಂಬಳಿ ಉಪಯೋಗಿಸ್ತಾರೆ. ಈಗ ಒದಕ್ಕೆ ಅಂತ ಬಂದ್ಬಿಟ್ರೆ ಈಗೆಲ್ಲ ಮೆತ್ತನ ಕಂಬಳಿ ಮುನ್ನೆ ಈ ರಗ್ಗುಗಳ ಮಧ್ಯೆ ನಮ್ದು ಎಲ್ಲಿ ಉಣ್ಣೆ ಕುಪ್ಪಡ ಕುಚಿತದೆ ಅಂತ. ಆದ್ರೆ ಅದರಲ್ಲಿ ಇರೋಂಥ ಮಾತು ಅವ್ರಿಗೆ ಗೊತ್ತಿರಲ್ಲ. ಅದನ್ನ ಯಾರು ನೋಡ್ತಾರೆ? ಈಗೆಲ್ಲ ಏನು ಸ್ವಲ್ಪ ಹಿತ ಇರ್ಬೇಕಲ್ಲ, ಹಿತ ಇರೋಂಥದ್ದಷ್ಟೇ ನೋಡ್ತಾರೆ. ಹಂಗಾಗ್ಬಿಟ್ಟು ಅದನ್ನ ಮಾರು ಹೋಗಿದ್ದಾರೆ. ಅದಕ್ಕೆ ಅಂದ್ರೆ ಹಳ್ಳಿಗಾಡಿನಲ್ಲಿ ಇನ್ನೂ ಈ ಒಂದು ಕಂಬಳಿಯನ್ನ ಬಳಸೋದು ನಶಿಸಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದಲ್ವಾ ಪ್ರಕಾಶ್ ಅವರೇ? ಇಲ್ಲ ಸರ್, ಅದು ಈಗ ಸಾಮಾನ್ಯ ಏನು ಇನ್ನೂ 100% ಆಗಿಲ್ಲ. ಅಂದ್ರೆ ಇದೇ ರೀತಿ ಈ ಜನ ಈ ಮೊನ್ನೆ ಈ ಸ್ವಲ್ಪ ದಿನಗಳ ಮುಂಚೆ ಕೊರೋನಾ ಅಂತ ಬಂದ್ಬಿಟ್ಟು ಸರ್ಕಾರ ಈ ನಮ್ಮ ಸಹಕಾರ ಸಂಘಗಳಿಗೆ ಸ್ಪಂದಿಸೋದೇ ಇಲ್ಲ. ಅವು ಯಾಕಂದ್ರೆ ಪ್ರತಿಯೊಂದನ್ನು ಈಗ ನಮಗೆಲ್ಲ ಸಹಕಾರ ಸಂಘಗಳ ಮುಖಾಂತರ ಬಹಳಷ್ಟುನೇ ವ್ಯವಸ್ಥೆ ಮಾಡಿದ್ರು ಸರ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದವರು ಪ್ರತಿ ಒಂದು ನೇಕಾರಿಕೆ ಇರೋಂಥ ಕಡೆಯೇ ಒಂದೊಂದು ಸಹಕಾರ ಸಂಘಗಳು ತೆರೆದು ಏನೋ ಅವಕ್ಕೆಲ್ಲ ಸಹಾಯಧನ ಕೊಡ್ತಾ ಇದ್ರು. ಇತ್ತೀಚೆಗೆ ಅದೆಲ್ಲ ಮರೆಮಾಚಿ ಆಗಿಬಿಟ್ಟಿದಲ್ಲ. ಹಂಗಾಗ್ಬಿಟ್ಟು ಅನಿವಾರ್ಯವಾಗಿ ಈಗ ನಶಿಸಿ ಹೋಗ್ತಾ ಇದೆ. ಏನೇನು ಉಳಿದಿದೆ ಅಂದ್ರೆ ನಮ್ಮ ಚಳ್ಳಕೆರೆ ತಾಲೂಕು ಮಲಕಾನ್ಮೂರಲ್ಲಿ ಸ್ವಲ್ಪ ನೇಗಿ ಉಳಿದಿದೆ ಅಷ್ಟೇ, ಇನ್ನು ಎಲ್ಲೂ ಇಲ್ಲ. ಈಗ ಮಾರಾಟ ಅಂತಂದ್ರೆ ಕಂಬಳಿ ತಯಾರಿಕೆ ಮಾಡಿ ಎಲ್ಲಿ ಮಾರಾಟ ಮಾಡ್ತೀರ ನೀವು? ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ನಲ್ಲಿ ಚಳ್ಳಕೆರೆ ಅಂತ ಒಂದಿದೆ, ಅಲ್ಲಿ ಅಷ್ಟೇ ಮಾರಾಟ ಇದೆ ಅದಕ್ಕೆ ವ್ಯವಸ್ಥೆ. ಈಗ ನಿಮ್ಮ ಚಳ್ಳಕೆರೆ ತಾಲೂಕು ಮಟ್ಟದಲ್ಲಿ ಅಷ್ಟೇನೆ ಮಾರಾಟ ಮಾಡಿದ್ರೆ ಬೇರೆ ಕಡೆ ಅದಕ್ಕೆ ಮಾರ್ಕೆಟ್ ಇಲ್ವಾ ಬೇರೆ ಬೇರೆ ಸಿಟಿಗಳಲ್ಲಿ? ಬೇರೆ ಬೇರೆ ಸಿಟಿ ಇಲ್ಲ ಸರ್, ಇಲ್ಲೇ ನಮ್ಮ ರೂರಲ್ ಅನ್ನೇ ಕೆಲವರೆಲ್ಲ ಏನು ಅನಿವಾರ್ಯ ಅಂತ ಕಡೆ ವ್ಯಾಪಾರಸ್ಥರು ಇರ್ತಾರೆ, ಅವರೆಲ್ಲ ಯಥೇಚ್ಛ ಲಾಭ ತಗೊಳಕ್ ನೋಡ್ತಾರಲ್ಲ. ಯಾಕಂದ್ರೆ ಅವ್ರು ಇವಾಗ ಒಂದು ಕಂಬಳಿ ನಾವು ಇಲ್ಲೇ ನೇಯ್ದಿದ್ದು ಕೊಡ್ಬೇಕಂದ್ರೆ ಕನಿಷ್ಠ ಅಂದ್ರೆ ಒಂದು ಕಂಬಳಿಗೆ 100-150 ಲಾಭನೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗಾಗ್ಬಿಟ್ಟು ಅದು ಎಕ್ಸ್ಪೆಕ್ಟ್ ಮಾಡಿದ್ಮೇಲೆ ಅವ್ರಿಗೆ ನಾವು ಕೊಡಲೇಬೇಕು. ಹಂಗಾಗಿ ಅಂಥವ್ ಇರ್ತದೆ, ಅನಿವಾರ್ಯ ಅಂದಾಗ ಅಷ್ಟು ಮಾಡ್ತೀವಿ, ಇಲ್ಲಾಂದ್ರೆ ಮಾಮೂಲಾಗಿ ನಾವು ವೀಕ್ಲಿ ಅಲ್ಲ ಅದು, ಹಂಗಾಗಿ ಸಂತಿಗೆ ಹೋಗಿನೇ ಮಾರ್ತೀವಿ. ಮಾರ್ಕೆಟ್ ನಲ್ಲಿ ತಗೊಂಡೋಗಿತ್ತರ ಯಾವ್ದ್ರ ಮೇಲೆ ಅವ್ರ ರೇಟ್ ಅಲ್ಲಿ ಫಿಕ್ಸ್ ಮಾಡ್ತಾರೆ? ಏನ್ ಕ್ವಾಲಿಟಿ ಮೇಲೆ ನೋಡ್ತಾರಾ, ಏನ್ ಕಂಬಳಿ ಒಂದು ಗಾತ್ರ ನೋಡ್ತಾರ? ಸೈಜು ಮತ್ತೆ ಕ್ವಾಲಿಟಿ. ಅಂದ್ರೆ ಈಗ ಉದ್ದ ಆಗಲ್ಲ ಮತ್ತೆ ಕ್ವಾಲಿಟಿ, ಅದರಲ್ಲಿ ಬಳಸಿರ್ತಕ್ಕಂಥ ಉಣ್ಣೆ ಇದೆಯಲ್ಲ, ಮತ್ತೆ ಅದರಲ್ಲಿ ಬಳಸಿದ ದಾರ ಮತ್ತೆ ನೇಯ್ಗೆ ಮತ್ತೆ ಅದೆಲ್ಲ ಏನು, ಅದನ್ನೆಲ್ಲ ಕನ್ಸಿಡರ್ ಆಗುತ್ತೆ. ಗುಣಮಟ್ಟ ಹೆಂಗ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸರ್. ಅಂದ್ರೆ ಒತ್ ಕಟ್ಟಾಗ ನೇಯ್ಗೆ ಮಾಡಿದ್ರೆ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಹಾ ಸರ್, ಹೌದು. ಅಂದ್ರೆ ನೀವು ಎಳೆ ಸಣ್ಣದಿರ್ಬೇಕು. ಇದೆಷ್ಟೇ ಸರ್, ಈಗೆಲ್ಲ ಮಾಮೂಲು ಕಾಟನ್ನು ರೇಷ್ಮೆ ಆ ತರ ಹೋದಿಕೆ ಮಾಡಿದ್ರೆ ಹೆಂಗೋ ಹಂಗೆ ಅದಕ್ಕೆ ತಕ್ಕಂತೆ ರೇಟ್ ಅಲ್ಲಿ. ಈಗ ನೀವೆಲ್ಲ ಹಳ್ಳಿ ಮೇಲೆ ಹೋಗಿ ಮಾರಾಟ ಮಾಡಕ್ ಆಗಲ್ವಾ? ಇಲ್ಲ ಸರ್, ಇಲ್ಲೆಲ್ಲ ಯಾರು ತಗೊಳಲ್ಲ ಸರ್. ಇಲ್ಲಿ ಕೆಲವೆಲ್ಲ ಹೋಗ್ತಾರೆ, ಅಲ್ಲಿ ಮಲ್ನಾಡ್ ಸೈಡ್ ಹೋಗಿ ಮಾರ್ತಾರೆ. ಒಂದು ಕಂಬಳಿ 2,000 ಹೋಯ್ತು ಅಂದ್ರೆ ಅದ್ರಲ್ಲಿ 80% ಖರ್ಚು ಬರುತ್ತೆ ಅಂತ ಹೇಳಿದ್ರ. ನಿಮ್ಗೆ 80% ಖರ್ಚು ಹೋತಂದ್ರೆ ಬರೀ 400 ರೂಪಾಯಿ ಅಷ್ಟೇ ನಿಮ್ಗೆ ಒಂದು ಕಂಬಳಿಯಿಂದ ಉಳಿತಾಯ ಮಾಡೋದು. ಅಂದ್ರೆ ಇದು ನಿಮಗೆ ಸಾಕಾಗುತ್ತೆ, ಲಾಭ ಆಗುತ್ತೆ? ಇಲ್ಲ ಸರ್, ಲಾಭ ಏನೆಲ್ಲ ಬಂತು ಅದಕ್ಕೇನೆ ಹೇಳಿದ್ನಲ್ಲ ನಿಮಗೆ. ಇವಾಗ 90% ಜನ ಯಾಕೆ ವಲಸೆ ಹೋಗಿದಾರೆ ಅಂದ್ರೆ ಇದೊಂದೇ ಕಾರಣಕ್ಕೆ, ಮತ್ತೆ ಈ ಆರೋಗ್ಯ ಸುಮಾರು 90% ಆರೋಗ್ಯ ಹಾಳಾದೇ ಆಗುತ್ತೆ. ನಮ್ಮ ನೇಗೆ ಮಾಡಿದ್ರೆ ಬೇರೆ ನೋಡೋರಿಗೆ ಇದೇನು ಇರ್ದು ಬಿಡೋ ಅನ್ನಂಗೆ ಆಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಡಸ್ಟು ಎಲ್ಲ ನಮ್ಮನ್ನ ಕುಬ್ಬಿಸಿಬಿಡುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನ ಮುಂದುವರಿಸಿಕೊಂಡು ಹೋಗ್ಬೇಕಂತ ಮನಸ್ಸಿನಲ್ಲಿದೆಯಾ? ಏನು ಇಲ್ಲಿಗೆ ಕೈಬಿಟ್ಟು ನಾವು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅನಿಸಿದೆಯಾ? ಸರ್, ಇದೆ ಸರ್, ನನಗೆ ಕೇಳಿಬಿಟ್ರೆ ಈ ನಾವೇನು ಮಾಡ್ಕೊ ಬಂದಿದ್ವಲ್ಲ, ಈಗ ನೇಕಾರಿಕೆ ಅನ್ನೋದು ಒಂದು ಕಾಲ ಸ್ಕಿಲ್ ಸರ್. ಅದು ಆ ಸ್ಕಿಲ್ನ ಮಾಡ್ಬೇಕಂತ ನಮಗೆ ಭಾಳ ಆಸಕ್ತಿ ಇದ್ದೆ. ನಾನು ಡಿಗ್ರಿ ಮಾಡಿದ್ರು ಈಗ ಎಲ್ಲೋ ಒಂದು 2 ಪ್ರಯತ್ನ ಪಟ್ಟು ಆಮೇಲೆ ಬಿಡು ಏನೋ ಮಾಡೋಣ ಇಲ್ಲೇ ನಮ್ಮ ಪೂರ್ವಿಕರದು ಅನ್ನೋಂಥ ವಿಚಾರದಾಗ ಬಂದಿವಿ. ನನಗೆ ಆಸಕ್ತಿ ಇದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಈ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸ್ಪಂದಿಸಲ್ಲ ಸರ್ ಅದಂದಿಗೆ. ಹಂಗಾಗ್ಬಿಟ್ಟು ಅನಿವಾರ್ಯವಾಗಿ ನಾವು ಬೇರೆ ಕಡೆ ಆಶ್ರಯಿಸಲೇಬೇಕಾಗುತ್ತೆ. ಮತ್ತೇನಾದರೂ ಹೈನುಗಾರಿಕೆ ಇಂಥವೇನಾದರೂ ಮಾಡಿದರೆ ಹಸು ಸಾಕಾಣಿಕೆ ಇಂಥದ್ದು? ಸರ್, ಮಾಡಿದ್ದೀನಿ. ನಾನು ಒಂದು ಹಸು ಇದೆ, ಹಾಲು ಉತ್ಪಾದಕ ಸಹಕಾರ ಸಂಘ ಇದೆ, KMF. ನಮ್ಮ ಮನೆ ಸಾಕಾಗಿದ್ದನ್ನು ಹಾಕ್ತೀನಿ ಸರ್. ಅದಕ್ಕೆ ಒಟ್ಟಾರೆ ಏನನ್ನಿಸುತ್ತೆ ನಿಮಗೆ ಈ ಒಂದು ಬದುಕು? ಸರ್, ಈಗ ನನ್ನ ಕೇಳಿದ್ರೆ ಅದಕ್ಕೆ ನಾನು ನನ್ನ ಮಕ್ಕಳಿಗೆ ನೇರವಾಗಿ ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೆ, ನನ್ನ ಮಕ್ಕಳಿಗೆ ನೇರವಾಗಿ ನಮ್ಮ ಮೊದಲೆಲ್ಲ ನಮ್ಮ ತಂದೆ ತಾಯಿ ಏನೋ ಅವರಿಗೆ ಈ ಕಂಬಳಿನೇಗೆ ಮಾಡ್ಕೊಂಡು ಮತ್ತೆ ಓದ್ಸೋದು ಕಷ್ಟನೇ ಆಗಿತ್ತು. ಅವರೆಲ್ಲ ಈಗ 2 ದೋಣಿಗೆ ಕಾಲ್ ಅನ್ನಂಗೆ, 2 ದೋಣಿ ಕಾಲಿದ್ರೆ ಅತ್ಲಗೂ ಮುಟ್ಟಲ್ಲ ಇತ್ಲಗೂ ಮುಟ್ಟಲ್ಲ. ನಾವು ಕೊನೆಗೆ ನಾವು ಹೆಂಗಾಯ್ತು ಅಂದ್ರೆ ಈ ಡಿಗ್ರಿ ಎಲ್ಲ ಸೆಕೆಂಡ್ ಕ್ಲಾಸ್ ಏನಕ್ಕೂ ಬರಲಿಲ್ಲ ನಮ್ಮ. ಅವರು ಓದಿಸಿದ್ರು ಓದಿಸಿದ್ರು ಪಾಪ, ನಾವು ಓದಿದ್ವಿ. ನಾವೇನೋ ಇಲ್ಲಿ ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡ್ಕೊಂತ ನಾವು ಅಲ್ಲಿ ಇಲ್ಲಿ 2 ದೋಣಿಯಲ್ಲಿ ಕಾಲಿದ್ಕೊಂಡು ಈಗ ಕೊನೆಗೆ ಅದರ ಜೊತೆಗೆ ನಮ್ಮ ಏನು ಪೂರ್ವಿಕರದ ಇದೆಯಲ್ಲ ಇದು, ಅದನ್ನ ಅನಿವಾರ್ಯವಾಗಿ ಉಳಿಸಿಕೊಂಡು ಹೋಗ್ಲೇಬೇಕಾಗಿದೆ. ಒಳ್ಳೆಯದು ಪ್ರಕಾಶ್ ಅವರೇ, ಇಲ್ಲೇ ತನಕ ಸಾಕಷ್ಟು ಈ ಒಂದು ಕೃಷಿ ಜೊತೆಗೆ ಕಂಬಳಿ ನೇಯ್ಗೆಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕಂಬಳಿ ನೇಯ್ಗೆಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಟಿ ಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಇಂದಿನ ಮಾರುಕಟ್ಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಈ ರೀತಿಯಾಗಿದೆ. ಹೈಬ್ರಿಡ್ ಸಜ್ಜೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1916 ರೂಪಾಯಿಗಳಿಂದ ಗರಿಷ್ಠ 1955 ರೂಪಾಯಿಗಳು. ಹರಳು ಬೀಜ 5883 ರೂಪಾಯಿಗಳಿಂದ 5979 ರೂಪಾಯಿಗಳು. ಹೈಬ್ರಿಡ್ ಜೋಳ 2120 ರೂಪಾಯಿಗಳಿಂದ 2360 ರೂಪಾಯಿಗಳು. ಮೆಕ್ಕೆಜೋಳ 904 ರೂಪಾಯಿಗಳಿಂದ 2129 ರೂಪಾಯಿಗಳು. ರಾಗಿ 1951 ರೂಪಾಯಿಗಳಿಂದ 2358 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ, ನಾಟಿ ನೆಲಗಡಲೆ ಶೇಂಗಾ ಕನಿಷ್ಠ 3569 ರೂಪಾಯಿಗಳಿಂದ ಗರಿಷ್ಠ 7829 ರೂಪಾಯಿಗಳು. ಮೆಕ್ಕೆಜೋಳ 1740 ರೂಪಾಯಿಗಳಿಂದ 2242 ರೂಪಾಯಿಗಳು. ಸೂರ್ಯಕಾಂತಿ 4689 ರೂಪಾಯಿಗಳಿಂದ 7229 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ, ಗೆಜ್ಜೆ ಶೇಂಗಾ 3400 ರೂಪಾಯಿಗಳಿಂದ 6199 ರೂಪಾಯಿಗಳು. ಸೂರ್ಯಕಾಂತಿ 5800 ರೂಪಾಯಿಗಳಿಂದ 5900 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯನ್ನು ನೋಡೋದಾದರೆ, ಬದನೆಕಾಯಿ ಕನಿಷ್ಠ 1400 ರೂಪಾಯಿಗಳಿಂದ ಗರಿಷ್ಠ 1800 ರೂಪಾಯಿಗಳು. ಹೂಕೋಸು 1000 ರೂಪಾಯಿಗಳಿಂದ 1500 ರೂಪಾಯಿಗಳು. ಈರುಳ್ಳಿ 300 ರೂಪಾಯಿಗಳಿಂದ 1650 ರೂಪಾಯಿಗಳು. ಆಲೂಗಡ್ಡೆ 2000 ರೂಪಾಯಿಗಳಿಂದ 2500 ರೂಪಾಯಿಗಳು. ಟೊಮ್ಯಾಟೊ 1600 ರೂಪಾಯಿಗಳಿಂದ 1800 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸಜ್ಜೆ 1842 ರೂಪಾಯಿಗಳಿಂದ 2366 ರೂಪಾಯಿಗಳು. ಶೇಂಗಾ 2929 ರೂಪಾಯಿಗಳಿಂದ 7680 ರೂಪಾಯಿಗಳು. ಮೆಕ್ಕೆಜೋಳ 1788 ರೂಪಾಯಿಗಳಿಂದ 2101 ರೂಪಾಯಿಗಳು. ನವಣೆ 2459 ರೂಪಾಯಿಗಳಿಂದ 2800 ರೂಪಾಯಿಗಳು. ತೊಗರಿ ಕನಿಷ್ಠ ಮತ್ತು ಗರಿಷ್ಠ 5750 ರೂಪಾಯಿಗಳು. ರೈತ ಬಾಂಧವರೇ, ಇದು ಇಂದಿನ ಮಾರುಕಟ್ಟೆ ಧಾರಣೆ. ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳ್ದ ಗಿಡ ಹುಟ್ಟಿತೋ, ನಂಜುಂಡ ದಾಸವಾಳ್ದ ಗಿಡ ಹುಟ್ಟಿತೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳ್ದ ಗಿಡ ಹುಟ್ಟಿತೋ, ನಂಜುಂಡ ದಾಸವಾಳ್ದ ಗಿಡ ಹುಟ್ಟಿತೋ. ಎದ್ದು ಬಾರಯ್ಯ ಮನೆಗೆ, ನಂಜುಂಡ ಎದ್ದು ಬಾರಯ್ಯ ಮನೆಗೆ ಕರ್ಣಾಟ ಸೀಮ್ಯಾದವನೇ ನಂಜುಂಡ ಕರಪೂರ ಬೀಳ್ಯಾದವನೇ ಕರ್ಣಾಟ ಸೀಮ್ಯಾದವನೇ ನಂಜುಂಡ ಕರಪೂರ ಬೀಳ್ಯಾದವನೇ ನಿನ ಕರುಣೆ ತಪ್ಪಿದ್ಮ್ಯಾಲೆ ನಂಜುಂಡ ಪರದೇಸಿ ನಾನಾದೆನೋ ನಂಜುಂಡ ಪರದೇಸಿ ನಾನಾದೆನೋ ಪರದೇಸಿ ನಾನಾದೆನೋ ನಂಜುಂಡ ಪರಪಂಚ ನನಗ್ಯಾತಕೋ ಪರಪಂಚ ನನಗ್ಯಾತಕೋ ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ ಸ್ವಾತಿಯ ಮಳೆ ಹೊಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸ್ವಾತಿಯ ಮಳೆ ಹೊಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ ಹದಿನಾಲ್ಕು ತಿರು ದಕ್ಷಿಣ ನಂಜುಂಡ ಹದಿನಾಲ್ಕು ತಿರು ದಕ್ಷಿಣ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ